ಮೀನುಮರಿಯ ಉತ್ಪಾದನೆ ಪಾಲನೆ ಮತ್ತು ನಿಮ್ಮ ಕೇಂದ್ರದ ಚಟುವಟಿಕೆಗಳು ಈ ಬಗ್ಗೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಆಗಲಿ ಸರ್. ಸರ್, ಮೀನು ಉತ್ತಮವಾದ ಪೌಷ್ಟಿಕ ಆಹಾರ. ಅದೇ ರೀತಿ ಮೀನನ್ನು ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸೇವನೆ ಮಾಡ್ಬೋದು. ಮೀನು ಸರಳವಾಗಿ ಜೀರ್ಣವಾಗುವಂಥ ಆಹಾರ. ಮೀನಿನಲ್ಲಿರ್ತಕ್ಕಂಥ ಔಷಧೀಯ ಗುಣಗಳು ಮೀನು ಸೇವನೆಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ. ಮೀನಿನಲ್ಲಿರ್ತಕ್ಕಂಥ ಒಮೆಗಾ 3 ಮತ್ತು ಒಮೆಗಾ 6 ಫ್ಯಾಟಿ ಆ್ಯಸಿಡ್ಸ್ ಎನ್ನುವಂಥ ಅಂಶ ಮನುಷ್ಯನ ರಕ್ತದಲ್ಲಿರುವ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡತಕ್ಕಂಥ ಗುಣವನ್ನು ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಮೀನು ಸೇವನೆ ಮಾಡತಕ್ಕಂಥವರ ಸಂಖ್ಯೆ ಬಹಳ ಹೆಚ್ಚಾಗಿದೆ. ಹಾಗಾಗಿ ನಾವು ಪ್ರಸ್ತುತವಾಗಿ ಏನು ಮೀನನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ಅದು ಬೇಡಿಕೆಗೆ ಪೂರಕವಾಗಿಲ್ಲ. ಆಗ ಕಡಿಮೆ ಬೀಳ್ತಕ್ಕಂಥ ಪ್ರಮಾಣವನ್ನು ಪಕ್ಕದ ರಾಜ್ಯಗಳಾದ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಿಂದ ನಾವು ಪ್ರತಿನಿತ್ಯ ಮೈಸೂರು ಮತ್ತು ಬೆಂಗಳೂರು ಮಾರುಕಟ್ಟೆಗೆ ಸರಬರಾಜು ಆಗ್ತಿದೆ. ಅದೇ ರೀತಿ ನಾವು ಮೀನು ಮರಿಗಳನ್ನು ನೋಡೋದಾದರೆ ಪ್ರಸ್ತುತವಾಗಿ ಮೀನು ಮರಿಗಳಿಗೆ ಬೇಡಿಕೆ ಇರತಕ್ಕಂಥದ್ದು 55-60 ಕೋಟಿ ಬಿತ್ತನೆ ಮೀನು ಮರಿಗಳಿಗೆ ಬೇಡಿಕೆ ಇದೆ. ಆದರೆ ಪ್ರಸ್ತುತವಾಗಿ ಉತ್ಪಾದನೆ ಆಗ್ತಾ ಇರತಕ್ಕಂಥದ್ದು 35-40 ಕೋಟಿ. ಹೀಗೆ ಸುಮಾರು ನಮಗೆ ಒಂದು 20 ಕೋಟಿಯಷ್ಟು ಮೀನು ಮರಿಗಳು ಕೊರತೆ ಇದೆ. ಸೊ ಆ ಮೀನು ಮರಿಗಳನ್ನು ಕೂಡ ಪಕ್ಕದ ರಾಜ್ಯಗಳಾದ ತೆಲಂಗಾಣ, ಆಂಧ್ರ ಪ್ರದೇಶ್ ಮತ್ತು ಪಶ್ಚಿಮ ಬಂಗಾಳದಿಂದ ಸರಬರಾಜು ಆಗ್ತಾ ಇದೆ. ಹಾಗಾಗಿ ಮೀನಿಗಿರ್ಬೋದು ಮೀನು ಮರಿಗಳಿಗಿರ್ಬೋದು ಯಾವುದೇ ರೀತಿಯ ಬೆಂಬಲ ಬೆಲೆ ಇಲ್ಲ. ಯಾಕೆಂಥೇಳಿ ನಾವು ಉತ್ಪಾದನೆ ಮಾಡ್ತಕ್ಕಂಥದ್ದು ಬೇಡಿಕೆಗೆ ಸಾಕಾಗುವಷ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯದ ರೈತರಿಗೆ ಮೀನು ಕೃಷಿ ಇರ್ಬೋದು ಅಥವಾ ಮೀನು ಮರಿ ಪಾಲನೆ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲಿಕ್ಕೆ ವಿಫುಲವಾದ ಅವಕಾಶ ಇದೆ. ಮಹದೇವ್ ಅವರೇ, ನಿಮ್ಮ ಕೇಂದ್ರದ ಒಂದು ಚಟುವಟಿಕೆ ಬಗ್ಗೆ ಹೇಳಿ. ಎಲ್ಲಿದೆ ನಿಮ್ಮ ಕೇಂದ್ರ ಮತ್ತು ಇದರ ಒಂದು ವಿಶೇಷತೆ ಏನು? ಇಲ್ಲಿ ಏನು ಮಾಡ್ತೀರಿ ತಾವು? ನಮ್ಮದು ಮೀನು ಮರಿ ಉತ್ಪಾದನೆ ಕೇಂದ್ರವನ್ನು ನುಗು ಜಲಾಶಯದ ಸಮೀಪದಲ್ಲಿ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ 2010 ಈಚೆಗೆ ಮೀನು ಮರಿಗಳ ಉತ್ಪಾದನೆ ಗಣನೀಯವಾಗಿ ಹೆಚ್ಚಳವಾಗಿದೆ. ಏನು ಕೃಷಿ ಇಲಾಖೆಯಲ್ಲಿ ಇದ್ದಂಥ 25 ಎಕರೆ ಜಾಗವನ್ನು ಮೀನುಗಾರಿಕೆ ಇಲಾಖೆಗೆ ಪಡ್ಕೊಂಡು ಅಲ್ಲಿ ಮೀನು ಸಾಕಾಣಿಕೆ ಕೊಳಗಳನ್ನು ನಿರ್ಮಾಣ ಮಾಡಿ ಮೀನು ಮರಿ ಉತ್ಪಾದನೆಯನ್ನು ನಾವು ಮಾಡ್ತಾ ಇದ್ವಿ. ಪ್ರಸ್ತುತವಾಗಿ ಭಾರತೀಯ ದೊಡ್ಡ ಗೆಂಡೆ ಮೀನುಗಳಾದಂಥ ಕಟ್ಲ, ರೋಹು, ಮೃಗಾಲು, ವಿದೇಶಿ ಗೆಂಡೆ ತಳಿ ಮೀನುಗಳಾದಂತಹ ಸಾಮಾನ್ಯ ಗೆಂಡೆ ಮತ್ತು ಹುಲ್ಲುಗೆಂಡೆ ಮೀನು ಮರಿಗಳನ್ನು ನಾವು ಉತ್ಪತ್ತಿ ಮಾಡ್ತಾ ಇದ್ದೀವಿ. ನಮಗೆ ಪ್ರತಿ ವರ್ಷ ಸರಿಸುಮಾರು ನಮಗೆ ಒಂದು 20 ಕೋಟಿ ಸ್ಪಾನ್ ಮೀನು ಮರಿಗಳು, ಅಂದರೆ 5 ದಿನಗಳ ಮೀನು ಮರಿಗಳನ್ನು ಉತ್ಪಾದನೆ ಮಾಡತಕ್ಕಂಥ ಗುರಿ ಇದೆ. ಈ ವರ್ಷ ನಾವು ಆ ಗುರಿ ಮೀರಿ ಸಾಧನೆಯನ್ನು ಮಾಡಿದ್ವಿ. ಸುಮಾರು 21 ಕೋಟಿಯಷ್ಟು ಸ್ಪಾನ್ ಮೀನು ಮರಿಗಳನ್ನು ಉತ್ಪಾದನೆ ಮಾಡಿ ನಮ್ಮ ಪಕ್ಕದ ರಾಜ್ಯಕ್ಕೂ ಕೂಡ ನಾವು ಸರಬರಾಜು ಮಾಡ್ತೀವಿ. ಕೇರಳ ಮೀನುಗಾರಿಕೆ ಇಲಾಖೆಗೆ ಸರಬರಾಜು ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಪಕ್ಕದ ಜಿಲ್ಲೆಗಳಾದಂಥ ಕೊಡಗಿರ್ಬೋದು, ಮಂಡ್ಯ ಜಿಲ್ಲೆ, ಮತ್ತು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟು, ಮತ್ತು ಕೋಲಾರ, ಚಿಕ್ಕಬಳ್ಳಾಪುರ, ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ನಾವು ಸರಬರಾಜನ್ನು ಮಾಡ್ತಾ ಇದ್ದೀವಿ. ಇದಲ್ಲದೆ ನಾವೊಂದು 75 ಲಕ್ಷದಷ್ಟು ಬಿತ್ತನೆ ಮೀನು ಮರಿಗಳನ್ನು ಮೀನು ಕೃಷಿಕರಿಗೆ ಮತ್ತು ಮೀನುಗಾರ ಸಹಕಾರ ಸಂಘಗಳಿಗೆ ಎಲ್ಲರಿಗೂ ಕೂಡ ಮಾರಾಟವನ್ನು ಮಾಡಿದ್ವಿ. ನಾವು ಯಾವುದೇ ರೀತಿಯ ರಿಯಾಯಿತಿ ಇರುವುದಿಲ್ಲ. ಸರ್ಕಾರ ನಿಗದಿ ಮಾಡಿರತಕ್ಕಂಥ ಬೆಲೆಯಲ್ಲಿ ನಾವು ಮಾರಾಟವನ್ನು ಮಾಡ್ತಾ ಇದ್ದೀವಿ ಸರ್. ಈ ಕೇಂದ್ರದ ಒಂದು ವೈಶಿಷ್ಟ್ಯತೆ ಬಗ್ಗೆ ಹೇಳಿ. ನುಗ್ಗು ಅನ್ನೋದೇ ಒಂಥರ ವಿಶಿಷ್ಟವಾದ ಡ್ಯಾಮ್, ನೀರಿರುತ್ತ ಮತ್ತೆ ಹೇಗೆ ನುಗ್ಗು ಜಲಾಶಯ ವರ್ಷ ಪೂರ್ತಿ ನೀರಿರ್ತದೆ. ಆ ನೀರಿನ ಲಭ್ಯತೆ ನೋಡ್ಕೊಂಡೇ ಸಾಮಾನ್ಯವಾಗಿ ನಾವು ಮೀನು ಮರಿ ಉತ್ಪಾದನಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಪ್ರಮುಖವಾಗಿ ನಾವು ನೋಡ್ತಕ್ಕಂಥದ್ದು ಒಂದು ನೀರಿನ ಲಭ್ಯತೆ, ವರ್ಷ ಪೂರ್ತಿ ನೀರಿರಬೇಕು. ಯಾಕೆಂದರೆ ನಾವು ಏನು ಬ್ರೂಡ್ರಸ್ ಮೀನುಗಳಿವೆ, ತಳಿ ಮೀನುಗಳು, ಅವನ್ನ ಸಂರಕ್ಷಣೆ ಮಾಡಬೇಕಾಗ್ತದೆ, ಸಂವರ್ಧನೆಯನ್ನು ಮಾಡಬೇಕಾಗ್ತದೆ. ಹಾಗಾಗಿ ಎಲ್ಲಿ ನೀರು ಲಭ್ಯ ಇದೆ ಆ ಜಲಾಶಯದ ತಳಭಾಗದಲ್ಲಿ ನಾವು ಮೀನು ಮರಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಅಂದರೆ ನೀರು ಸರಾಗವಾಗಿ ಕಾಲುವೆಯಿಂದ ನಮ್ಮ ಮೀನು ಮರಿ ಉತ್ಪಾದನಾ ಕೇಂದ್ರಕ್ಕೆ ಹರಿದು ಬರುವಂಗಿರ್ಬೇಕು ಸರ್. ಅದು ಒಂದು. ಮತ್ತು ಮತ್ತೊಂದು ಅಂತ ಹೇಳಿದ್ರೆ ಇದು ಬಹಳ ಹಳೆಯ ಮೀನು ಮರಿ ಉತ್ಪಾದನಾ ಕೇಂದ್ರ, ತುಂಬ ಹಿಂದಿನ ವರ್ಷಗಳಲ್ಲಿತ್ತು. ಈಗ ಅದನ್ನು ವಿಸ್ತಾರ ಮಾಡಿ ಇನ್ನೂ ಹೆಚ್ಚಿನ ಮೀನು ಮರಿ ಉತ್ಪಾದನೆ ಮಾಡಲಿಕ್ಕೆ ನಾವು ಅವಕಾಶವನ್ನು ಕಲ್ಪಿಸ್ಕೊಂಡಿದ್ದೀವಿ. ಮತ್ತು ಇಡೀ ರಾಜ್ಯದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ BR ಪ್ರಾಜೆಕ್ಟ್ನ ಮೀನು ಮರಿ ಉತ್ಪಾದನಾ ಕೇಂದ್ರ ಮೊದಲನೇ ಸ್ಥಾನದಲ್ಲಿದ್ದರೆ ಇದು ನುಗು ಮೀನು ಮರಿ ಉತ್ಪಾದನಾ ಕೇಂದ್ರ ಮೀನು ಮರಿ ಉತ್ಪಾದನೆ ಮತ್ತು ಪಾಲನೆ ಮಾಡಿ ವಿತರಣೆ ಮಾಡೋದಲ್ಲಿ ಎರಡನೇ ಸ್ಥಾನದಲ್ಲಿದೆ ಅನ್ನೋದು ನಿಜಕ್ಕೂ ಬಹಳ ಸಂತಸವನ್ನು ನನಗೆ ತರ್ತದೆ. ಕೃಷಿ ಇಲಾಖೆಯದು ಒಂದು ತರಬೇತಿ ಕೇಂದ್ರ ಇತ್ತಲ್ಲಿ. ಆ ತರಬೇತಿ ಕೇಂದ್ರ ಸ್ಥಳಾಂತರಗೊಂಡಿತು ಸರ್ ರಂಗಸಮುದ್ರಕ್ಕೆ. ಅಲ್ಲಿ ಇದ್ದಂಥ ಜಾಗದಲ್ಲಿ 24 ಎಕರೆ ನಮ್ಮ ಇಲಾಖೆಗೆ ಹಸ್ತಾಂತರ ಮಾಡಿದ್ದಾರೆ. ಅದಾದ ನಂತರ ನಾವು ಪೂರಕವಾಗಿ ಕೊಳಗಳನ್ನು ನಿರ್ಮಾಣ ಮಾಡಿಕೊಂಡು ಮೀನು ಮರಿ ಉತ್ಪಾದನೆ ಚಟುವಟಿಕೆಗಳನ್ನು ಕೈಗೊಂಡಿದ್ದೀವಿ. ಇನ್ನೂ 10 ಎಕರೆ ಕೃಷಿ ಇಲಾಖೆಯಲ್ಲಿದೆ, ಅದನ್ನು ಕೂಡ ವರ್ಗಾವಣೆ ಇಲಾಖೆಗೆ ಪಡೆದು ಇನ್ನಷ್ಟು ಅಭಿವೃದ್ಧಿಪಡಿಸಲಿಕ್ಕೆ ಸರ್ಕಾರದಂತಲ್ಲಿ ಕ್ರಮ ಕೈಗೊಳ್ಳಲಾಗ್ತಿದೆ. ಅದು ಬಂದರೆ ಇನ್ನಷ್ಟು ಅನುಕೂಲ ಆಗ್ತದೆ ಸರ್. ಮೀನು ಸಾಕಬೇಕು ಅಂದ್ರೆ ಮೀನು ಮರಿಗಳಿರಬೇಕು. ಹಾಗಾಗಿ ಈ ಮೀನು ಮರಿ ಉತ್ಪಾದನಾ ತಾಂತ್ರಿಕತೆಗಳ ಬಗ್ಗೆ ಒಂಚೂರು ಹೇಳಿ ಮಾದೇವ್ ಅವರೇ. ಅಂದ್ರೆ ಏನು ಭಾರತೀಯ ದೊಡ್ಡ ಗೆಂಡೆ ಮೀನುಗಳಿದೆ, ಇದು ಕಟ್ಲಾ, ರೋಹು, ಮೃಗಾಲ್ ಮತ್ತು ವಿದೇಶದ ಗೆಂಡೆಗಳಾದಂಥ ಬೆಳ್ಳಿಗೆಂಡೆ ಇರ್ಬೋದು, ಹುಲಿಗೆಂಡೆ ಇರ್ಬೋದು, ಇದು ವರ್ಷ ಪೂರ್ತಿ ಮೊಟ್ಟೆ ನೀಡ್ತಕ್ಕಂಥದ್ದೆಲ್ಲ ಮೀನುಗಳು. ಇವು ಮುಂಗಾರು ಮಳೆ ಏನು ಪ್ರಾರಂಭ ಆಗ್ತದೆ ಮೇ ಮಾಹೆಯ ಅಂತ್ಯ ಮತ್ತು ಜೂನ್ ಮಾಹೆಯ ಪ್ರಾರಂಭದಲ್ಲಿ ಮೀನು ಮರಿ ಉತ್ಪಾದನೆ ಮಾಡಲಿಕ್ಕೆ ಬ್ರೂಢಾವಸ್ಥೆಗೆ ಇರ್ತದೆ. ಸಾಮಾನ್ಯವಾಗಿ ಅದು ಪ್ರೌಢಾವಸ್ಥೆಗೆ ಬರಬೇಕು ಅಂತ ಹೇಳಿದ್ರೆ 2-3 ವರ್ಷಗಳ ಆದಂಥ ಮೀನುಗಳು ಪ್ರೌಢಾವಸ್ಥೆಗೆ ಬರ್ತವೆ. ಆ ಮೀನುಗಳನ್ನು ನಾವೇನು ಮಾಡ್ತೀವಿ, ಮೀನು ಮರಿ ಉತ್ಪಾದನೆ ಮಾಡಲಿಕ್ಕೆ ಬಳಕೆಯನ್ನು ಮಾಡ್ತೀವಿ. ಮತ್ತು ಇದರದ್ದೇನಂತ ಹೇಳಿದ್ರೆ ಕೆರೆಕಟ್ಟೆಗಳಲ್ಲಿ ನೈಸರ್ಗಿಕವಾಗಿ ಅವು ಮೊಟ್ಟೆಗಳನ್ನು ಇಡೋದಿಲ್ಲ. ಬಹುಶಃ ಅವು ನೈಸರ್ಗಿಕ ಮೊಟ್ಟೆಯನ್ನು ಇಟ್ಟಿದ್ರೆ ನಮ್ಮ ಕೆಲಸ ಇರಲಿಲ್ಲ, ತನ್ನಷ್ಟಕ್ಕೆ ತಾನೇ ಮೊಟ್ಟೆ ಇಡೋದು, ಅದು ಮೀನು ಮರಿ ಮಾಡೋದು, ಆ ರೈತರು ಬೆಳ್ಕೊಂಡು ಹೋಗೋದಿತ್ತು. ಆದರೆ ಇದರದ್ದೇನಂತ ಹೇಳಿದ್ರೆ ಕೆರೆಕಟ್ಟೆಗಳಲ್ಲಿ ಅದು ಮೊಟ್ಟೆಯನ್ನು ಇಡೋದಿಲ್ಲ. ಪ್ರೌಢಾವಸ್ಥೆಗೆ ಬಂದರೂ ಕೂಡ ಮೊಟ್ಟೆಗಳೆಲ್ಲ ರೆಡಿ ಇದ್ರೂ ಅದನ್ನು ಹೊರಗಡೆಗೆ ಬಿಡುಗಡೆ ಮಾಡಬೇಕು ಅಂದರೆ ಏನು ಸಂತಾನೋತ್ಪತ್ತಿ ಕ್ರಿಯೆಯನ್ನು ಪ್ರಚೋದನೆ ಮಾಡಬೇಕು ಅಂತ ಹೇಳಿದ್ರೆ ಮೊದಲೇನು ಮಾಡ್ತಾ ಇದ್ವಿ, ಪಿಟ್ಯುಟರಿ ಗ್ರಂಥಿ, ಮೀನಿನ ತಲೆ ಭಾಗದಲ್ಲಿ ಇರತಕ್ಕಂಥ ಪಿಟ್ಯುಟರಿ ಗ್ರಂಥಿಯನ್ನು ತೆಗೆದು ಅದರದ್ದು ಮ್ಯಾಸರೇಟ್ ಮಾಡಿ ಆ ಲಿಕ್ವಿಡ್ನ ನಾವೇನು ಮಾಡ್ತಾ ಇದ್ವಿ, ಆ ನೀರಿನ ಅಂಶವನ್ನು ಇಂಜೆಕ್ಟ್ ಮಾಡ್ತಾ ಇದ್ವಿ. ಈಗ ನೈಸರ್ಗಿಕ ಏನು ಸಿಂಥೆಟಿಕ್ ಹಾರ್ಮೋನ್ಗಳು ಲಭ್ಯವಿದೆ ಮಾರುಕಟ್ಟೆಯಲ್ಲಿ, ಅದನ್ನು ಇಂಜೆಕ್ಟ್ ಮಾಡೋದ್ರ ಮುಖಾಂತರ ನಾವೇನು ಮಾಡ್ತೀವಿ, ಮೀನು ಮರಿ ಉತ್ಪಾದನೆ ಪ್ರಚೋದನೆ ಮಾಡ್ತೀವಿ. ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ನಾನು ಮೊದಲೇ ಹೇಳಿದೆ, ಮುಂಗಾರಿನ ಪೂರ್ವದಲ್ಲಿ ಮೀನು ಮರಿ ಉತ್ಪಾದನೆ ಮಾಡಲಿಕ್ಕೆ ರೆಡಿ ಇರ್ತದೆ, ಅಂದರೆ ಮೊಟ್ಟೆ ಬಿಡಲಿಕ್ಕೆ ರೆಡಿ ಇರ್ತದೆ. ನಾವೇನು ಮಾಡ್ತೀವಿ, ಆ ಮೀನುಗಳನ್ನು ಸಂಗ್ರಹ ಮಾಡಿಕೊಂಡು ಯಾವುದು ಪ್ರೌಢಾವಸ್ಥೆಗೆ ಬಂದಿರ್ತದೆ ಮೊಟ್ಟೆ ಬಿಡಲಿಕ್ಕೆ ರೆಡಿ ಇರ್ತದೆ ಅದನ್ನು ನಾವು ಏನು ಮಾಡ್ತೀವಿ, ಮೊದಲು ಸಂಗ್ರಹ ಮಾಡ್ಕೋತೀವಿ. ಅಲ್ಲ, ಮೊದಲಿಗೆ ತಾಯಿ ಮೀನನ್ನು ಎಲ್ಲಿಂದ ಸಂಗ್ರಹಿಸ್ತಿರ್ತಾವೆ? ತಳಿ ಮೀನುಗಳನ್ನು ನಾವೇನು ಮಾಡ್ತೀವಿ, ಅದರದ್ದು ಏನಂತ ಹೇಳಿದ್ರೆ ವರ ಬೇರೆ ಬೇರೆ ಪ್ರದೇಶಗಳಿಂದ ತರ್ತೀವಿ. ಈಗ ಸೇಮ್ ಇಲ್ಲಿದೆ ಮರಿಗಳನ್ನು ಹಲವಾರು ವರ್ಷಗಳ ಬಳಕೆ ಮಾಡದೆ ಏನಾಗ್ತದೆ, ಇನ್ ಬ್ರೀಡಿಂಗ್ ಶುರುವಾಗ್ತದೆ. ಅದೇ ತಂದೆ ಜೊತೆ ಮಗಳು ಮತ್ತು ಏನು ಈ ರೀತಿಯ ಅಂತ ಬಳಕೆ ಮಾಡಿದಾಗ ಮೀನು ಮರಿ ಬೆಳವಣಿಗೆ ಕುಂಠಿತ ಆಗ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಆಯನಲ್ಲಿ ಏನು ಮಾಡ್ತೀವಿ, ನಾವು ಹೊರ ರಾಜ್ಯದಿಂದ ಏನು ತರ್ತೀವಿ, ಕೆಲವೊಮ್ಮೆ ಈ ಪಶ್ಚಿಮ ಬಂಗಾಳದಿಂದ ಮೀನು ಮರಿಗಳನ್ನು ತರ್ತೀವಿ. ಮತ್ತು ಸೀಫಾ ಅಂತೇಳಿ ಒರಿಸ್ಸಾ ರಾಜ್ಯದಲ್ಲಿ ಒಂದು ಒಳನಾಡು ಮೀನುಗಾರಿಕೆ ಸಂಶೋಧನಾ ಕೇಂದ್ರ ಇದೆ, ಅಲ್ಲಿಂದ ನಾವೇನು ಮಾಡ್ತೀವಿ, ಮೀನು ಮರಿಗಳನ್ನು ಸಂಗ್ರಹವನ್ನು ಮಾಡ್ತೇವೆ ಸೀಫಾ ಭುವನೇಶ್ವರಿಂದ. ಅಲ್ಲಿಂದ ತಂದು ನಾವೇನು ಮಾಡ್ತೀವಿ, ದೊಡ್ಡದಾಗಿ ಬೆಳೆಸಿ ಆ ಉತ್ತಮವಾದ ತಳಿಯ ಮೀನುಗಳನ್ನು ಮೀನು ಮರಿ ಉತ್ಪಾದನಾ ಚಟುವಟಿಕೆಗೆ ಬಳಕೆ ಮಾಡ್ತಾ ಹೋಗ್ತೀವಿ. ಅಂದರೆ ಮೊದಲಿಗೆ 2 ವರ್ಷ ಆ ಮೀನನ್ನು ಬೆಳೆಸ್ತೀರಿ? ಹೌದು. ಅಲ್ವಾ? ಹೌದು. ಆ ಬೆಳೆಸೋ ವಿಧಾನನೂ ಬೇರೆನೇ ಇರುತ್ತಾ ಅಥವಾ ಮಾಮೂಲಿ ಮೀನುಗಳ ಥರನೇ ಅದನ್ನು ಬೆಳೆಸ್ತೀವಿ? ಅಂದರೆ ಮಾಮೂಲಿ ಅಂತ ಹೇಳಿದ್ರೆ ಇದಕ್ಕೆ ವಿಶೇಷವಾದ ಆಹಾರವನ್ನು ಕೊಡ್ತೀವಿ. ಪೌಷ್ಟಿಕ ಆಹಾರವನ್ನು ಮೀನಿಗೆ ನಾವು ಹೇಗೆ ಗರ್ಭಿಣಿಯರಿಗೆ ಯಾವ ರೀತಿ ಉತ್ತಮವಾದ ಪೌಷ್ಟಿಕ ಆಹಾರವನ್ನು ಕೊಡ್ತೀವಿ, ಇದಕ್ಕೂ ಅಷ್ಟೇ ನಾವು ಸ್ಪೆಷಲ್ ಫೀಡ್ ಏನು ವಿಶೇಷವಾದ ಆಹಾರವನ್ನು ಅದರ ದೇಹದ ತೂಕದ 2% ಅಂದರೆ 1% ತೇಲುವ ಆಹಾರ ಪೆಲೆಟೆಡ್ ಫೀಡನ್ನು, ಇದು 1% ಆಹಾರವನ್ನು ನಾವೇನು ಮಾಡ್ತೀವಿ, ಹುರುಳಿ, ಉದ್ದು, ಅಕ್ಕಿ ನುಚ್ಚು, ಕಡಲೆಕಾಯಿ ಹಿಂಡಿ, ಅಕ್ಕಿ ಪಾಲಿಸ್ ತೌಡು ಇವೆಲ್ಲವನ್ನು ಮಿಶ್ರಣ ಮಾಡಿ ಮತ್ತು ಮಿನರಲ್ ಮಿಕ್ಸ್ಚರು ಮತ್ತು ಫಿಶ್ ಮೀಲು ಎಲ್ಲನೂ ಆ್ಯಡ್ ಮಾಡ್ತೀವಿ. ಇದ್ರ ಉದ್ದೇಶ ಇಷ್ಟೇ, ಪೌಷ್ಟಿಕವಾದ ಆಹಾರ ಬ್ರೀಡರ್ ತಾಯಿ ಮೀನಿಗೆ ಸಿಗಲಿ, ಆ ಉತ್ಪತ್ತಿಯಾದಂಥ ಮರಿ ಉತ್ತಮ ಗುಣಮಟ್ಟದ್ದಾಗಿರಲಿ, ಇದನ್ನು ತೆಗೆದುಕೊಂಡು ಹೋದಂಥ ರೈತರಿಗೆ ಉತ್ತಮವಾಗಿ ಬೇಗ ಬೆಳವಣಿಗೆ ಆಗಲಿ, ರೋಗ ರುಜಿನ ಬರದೇ ಇರಲಿ, ಹೆಚ್ಚು ಆದಾಯ ಬರಲಿ ಅನ್ನೋ ಉದ್ದೇಶದಿಂದ ನಾವೇನು ಮಾಡ್ತೀವಿ, ಉತ್ತಮ ತಳಿಯ ಮೀನು ಮರಿಗಳನ್ನು ಉತ್ಪಾದನೆ ಮಾಡುವ ಸಲುವಾಗಿ ವಿಶೇಷವಾಗಿ ಇದನ್ನು ನಾವು ಮೇಂಟೈನ್ ಮಾಡ್ತಾ ಬರ್ತೀವಿ. ಬ್ರೂಡರ್ಸನ್ನು ಪ್ರತ್ಯೇಕ ಪಾಂಡಗಳಲ್ಲಿಟ್ಟು ಪ್ರತ್ಯೇಕವಾಗಿ ಆಹಾರ ಕೊಟ್ಟು ಅದನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ. ಅಲ್ಲ, ಈ ಗಂಡು ಮತ್ತು ಹೆಣ್ಣು ಅದರ ವರ್ಗೀಕರಣ ಎಲ್ಲ ಹೇಗೆ? ಯೂಸಲಾಗಿ ಏನಂತ ಹೇಳಿದ್ರೆ, ಗಂಡು ಮತ್ತು ಹೆಣ್ಣು ಆ ಒಂದು ಪ್ರೌಢಾವಸ್ಥೆಗೆ ಬಂದ ಮೇಲೆ ಮೀನು ಮರಿ ಉತ್ಪಾದನಾ ಸಮಯದಲ್ಲಿ ಕೆಲವು ಗುಣಧರ್ಮಗಳು ನಾವು ಕಾಣ್ಬೋದು. ಹೆಣ್ಣು ಮೀನಾಗಿತ್ತು ಅಂತ ಹೇಳಿದ್ರೆ ಹೊಟ್ಟೆ ಬಲ್ಜಾಗಿರ್ತದೆ, ಮತ್ತು ಅದರ ಕಿವರುಗಳನ್ನು ನಾವು ಮುಟ್ಟಿದ್ರೆ ಬಹಳ ಸ್ಮೂತ್ ಆಗಿರ್ತದೆ, ಮತ್ತು ಹೊಟ್ಟೆ ಭಾಗದಲ್ಲಿ ಸಣ್ಣ ಪ್ರಮಾಣದಲ್ಲಿ ಪ್ರೆಜರ್ ಹಾಕಿದ್ರೆ ಮೊಟ್ಟೆಗಳು ಹೊರಗೆ ಬರ್ತದೆ. ಅದೇ ಗಂಡು ಮೀನುಗಳಿತ್ತು ಅಂತ ಹೇಳಿದ್ರೆ ನಾವು ಏನು ಕಿವರನ್ನು ಸ್ಪರ್ಶ ಮಾಡಿದಾಗ ರಫ್ ಆಗಿರ್ತದೆ, ಮತ್ತು ಆ ತಳಭಾಗದ ಹೊಟ್ಟೆ ಭಾಗದಲ್ಲಿ ಸ್ಲೈಟ್ ನಾವು ಪ್ರೆಜರ್ ಹಾಕಿದಾಗ ಒಂದು ಬಿಳಿಯ ಸೆಮೆನ್ ಉತ್ಪತ್ತಿ ಆಗ್ತದೆ. ಸೊ ಅದರ ಮೇಲೆ ನಾವು ವರ್ಗೀಕರಣವನ್ನು ಮಾಡ್ತೀವಿ. ಅದಾದ ನಂತರ ನಾವೇನು ಮಾಡ್ತೀವಿ, ನಾವು ಮೊದಲೇ ಹೇಳ್ದಂಗೆ ಆ ಪ್ರಚೋದನೆಯನ್ನು ನೀಡುವುದ್ರ ಮುಖಾಂತರ ಅಂದರೆ ಹಾರ್ಮೋನ್ನ ಇಂಜೆಕ್ಟ್ ಮಾಡಿಕ ಮೀನುಗಳನ್ನು ಸಂಗ್ರಹ ಮಾಡ್ಕೋತೀವಿ. ಯಾವುದು ಮೊಟ್ಟೆ ಬಿಡಲಿಕ್ಕೆ ರೆಡಿ ಇದೆ ಆ ಮೀನುಗಳನ್ನು ಸಂಗ್ರಹ ಮಾಡಿಕೊಂಡು ಅವಕ್ಕೇನು ಮಾಡ್ತೀವಿ, ಈ ಹಾರ್ಮೋನನ್ನು ನಾವು ಇಂಜೆಕ್ಟ್ ಮಾಡ್ತೀವಿ ಅದರ ದೇಹದ ತೂಕದ ಮೇಲೆ. ಸಾಮಾನ್ಯವಾಗಿ 1/2 ML ಅರ್ಧ ML ನಾವು ದೇಹದ ತೂಕದ 1 kg ಎಣ್ಣೆಗಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಕೊಡ್ತೀವಿ, 1/2 ML ಕೊಡ್ತೀವಿ ಪರ್ ಕೆ ಜಿಗೆ. ಅದೇ ಗಂಡಿತ್ತು ಅಂತ ಹೇಳಿದ್ರೆ ಅದರ ಹೆಣ್ಣಿನ ಕೊಟ್ಟ ಅರ್ಧ ಭಾಗ ಅಷ್ಟು ಕೊಡ್ತೀವಿ ನಾವು. ಗಂಡು ಹೆಣ್ಣು ಎರಡೂ ಮೀನುಗಳಿಗೂ ಹಾರ್ಮೋನ್ ಕೊಡ್ಲೇಬೇಕು. ಅದನ್ನು ಜಸ್ಟ್ ಅದನ್ನು ಬೇರೆ ಏನೂ ಇಲ್ಲ, ಜಸ್ಟ್ ಪ್ರಚೋದನೆ ನೀಡೋಕೆ, ಅದು ನೈಸರ್ಗಿಕವಾಗಿ ಇರತಕ್ಕಂಥದ್ದನ್ನು ಕೊಡೋದು, ಅದರಿಂದ ಯಾವುದೇ ರೀತಿಯ ಹಾನಿಕರ ಇಲ್ಲ. ಓಕೆ ಆಯಿತು. ಅದಾದ ನಾವು ಮಧ್ಯಾಹ್ನ ಒಂದು ಸರಿ ಸುಮಾರು ಒಂದು ಒಂದರಿಂದ ಎರಡು ಗಂಟೆ ಸಮಯದಲ್ಲಿ ನಾವು ಹಾರ್ಮೋನನ್ನು ಇಂಜೆಕ್ಟ್ ಮಾಡಿ ನಾವೇನು ಮಾಡ್ತೀವಿ, ಆಪಗಳಲ್ಲಿ ಬಿಡ್ತೀವಿ. ತೊಟ್ಟಿಲ ಆಕಾರದ ಆಪಗಳು ಅಂದರೆ ಕೆಳಗಡೆ ಕ್ಲೋಸ್ ಇರ್ತದೆ, ಸೈಡ್ ತೊಟ್ಟಿಲ ಆಕಾರದಲ್ಲಿ ಆಪ ಇರ್ತದೆ, ಮೇಲ್ಗಡೆ ಕೂಡ ಕ್ಲೋಸ್ ಮಾಡಿರ್ತೀವಿ. ಅದರ ಉದ್ದೇಶ ಮೀನು ಹೊರಗಡೆಗೆ ಜಂಪ್ ಆಗಬಾರ್ದು, ಮತ್ತು ಬಿಟ್ಟಂಥ ಮೊಟ್ಟೆಗಳು ಆ ಆಪದಲ್ಲಿ ಉಳಿಬೇಕು. ಸಾಮಾನ್ಯ ನಾವು ಮಧ್ಯೆ ಇಂಜೆಕ್ಟ್ ಮಾಡಿದ್ರೆ ಮಧ್ಯರಾತ್ರಿ ಮೊಟ್ಟೆಗಳನ್ನು ಬಿಡ್ತವೆ ಮೀನು. ಆ ಒಂದು ಕೆ ಜಿ ಇರತಕ್ಕಂಥ ಮೀನು ಸರಿ ಸುಮಾರು 1-2 ಲಕ್ಷದವರೆಗೆ ಮೊಟ್ಟೆಯನ್ನು ಬಿಡ್ತವೆ. ಒಂದು 5 ಕೆ ಜಿ ಇತ್ತು ಮೀನು ಅಂತ ಹೇಳಿದ್ರೆ ನಿಮ್ಗೆ 5-10 ಲಕ್ಷದವರೆಗೆ ಮೊಟ್ಟೆಯನ್ನು ಬಿಡ್ತದೆ. 5 ಕೆ ಜಿ ಇರತಕ್ಕಂಥ ಹೆಣ್ಣು ಮೀನು ಅದು ಸಂತಾನೋತ್ಪತ್ತಿ ಆಗಿರ್ತದೆ. ಮತ್ತು ಮನುಷ್ಯನಲ್ಲಾದರೆ ಸಂತಾನೋತ್ಪತ್ತಿ ಫರ್ಟಿಲೈಜೇಷನ್ ಹೊರಗಡೆ ನಡೀತದೆ, ಹೆಣ್ಣು ಮೊಟ್ಟೆಯನ್ನು ಬಿಡ್ತಾ ಹೋಗ್ತದೆ, ಗಂಡು ಆ ಸ್ಪರ್ಮನ್ನು ಮೊಟ್ಟೆ ಮೇಲೆ ಚೆಲ್ತಾ ಹೋಗ್ತದೆ. ಬಿಳಿಯ ಸ್ಪರ್ಮ್ ಏನಿದೆ ಅದನ್ನು ಚೆಲ್ತಾ ಹೋಗ್ತದೆ, ಆಗ ಫರ್ಟಿಲೈಜೇಷನ್ ಅಲ್ಲಾಗ್ತದೆ. ರಾಗಿ ಕಾಳು ಗಾತ್ರ ಇರತಕ್ಕಂಥ ಅಂದರೆ ಮೀನಿನ ಮೊಟ್ಟೆಯಲ್ಲಿ ಇದ್ದಾಗ ಆ ಮೊಟ್ಟೆಗಳು ರಾಗಿ ಕಾಳು ಗಾತ್ರ ಇರ್ತದೆ. ಹೊರಗಡೆ ಬಂದ ತಕ್ಷಣ ಆ ಮೊಟ್ಟೆಗಳು ನೀರನ್ನು ಅಬ್ಸರ್ವ್ ಮಾಡಿಕೊಂಡು ಕರಿಮಣಿಯ ರೀತಿಯಲ್ಲಿ ಅಷ್ಟು ಸೈಜ್ ಆಗ್ತದೆ, ದಪ್ಪ ದಪ್ಪ ಆ ರೀತಿಯಲ್ಲಿ ಆಗ್ತದೆ. ಸಬ್ಬಕ್ಕಿ ಪಾಯಸದ ಏನು ಕಾಳುಗಳು ಬರ್ತದೆ ಆ ರೀತಿ ಬರ್ತದೆ. ಓಕೆ, ಅಂದ್ರೆ ಈಗ ಒಂದು ಹೆಣ್ಣು ಮೀನು ಒಂದು ಗಂಡು ಮೀನು ಜೊತೆನಲ್ಲಿ ಬಿಡ್ತೀರಾ ಅಥವಾ ಯಾವ ಲೆಕ್ಕ? ಅದು ಸಾಮಾನ್ಯವಾಗಿ ಕೆಜಿ ಮತ್ತೆ ನಂಬರ್ ಎರಡನ್ನು ಮ್ಯಾಚ್ ಮಾಡ್ತೀವಿ. ಒಂದು 25 ಕೆಜಿ ಹೆಣ್ಣು ಮೀನನ್ನು ನಾವು ಆ ಬ್ರೀಡಿಂಗ್ ಅಳವಡಿಸಿದ್ರೆ 25 ಕೆಜಿ ಗಂಡು ಮೀನನ್ನು ಹಾಕಿರ್ತೀವಿ. ಅದ್ರ ನಂಬರ್ ಮತ್ತೆ ಕೆಜಿ ಎರಡೂ ಮ್ಯಾಚ್ ಆಗುವಂಗ್ ನೋಡ್ಕೋತೀವಿ. ಅಂದ್ರೆ ಎರಡು ಒಟ್ಟಿಗೆ ಬಿಡ್ತೀರಿ? ಒಟ್ಟಿಗೆ ಬಿಡ್ತೀವಿ. ಒಟ್ಟಿಗೆ ಬಿಟ್ಟಾಗ ರಾತ್ರಿ ಮೊಟ್ಟೆನ್ ಬಿಡ್ತದೆ, ಬೆಳಗ್ಗೆ ಹೋಗಿ ನಾವೇನು ಮಾಡ್ತೀವಿ ಬ್ರೀಡಿಂಗ್ ಆಗಿದೆಯಲ್ಲ ಅಂತ ಹೇಳಿ ಪರಿಶೀಲನೆ ಮಾಡ್ತೀವಿ. ಹೇಗೆ ಗೊತ್ತಾಗುತ್ತೆ ನಮಗೆ? ಆ ಸ್ಮೆಲ್ಲೇ ಇರ್ತದೆ ಆ ಬಾರ್ಡರ್ನಲ್ಲೇ ನಮ್ಗೆ ಗೊತ್ತಾಗ್ತದೆ, ಹತ್ರ ಹೋಗ್ತಿದ್ದಂಗೆ ಆ ಸ್ಮೆಲ್ಲಲ್ಲೇ ಗೊತ್ತಾಗ್ತದೆ ನಮಗೆ. ಅದಾದ್ಮೇಲೆ ನಾವೇನು ಮಾಡ್ತೀವಿ, ಆ ಮೇಲ್ಗಡೆ ಮುಚ್ಚಿರ್ತಕ್ಕಂಥ ಆಪನ ಓಪನ್ ಮಾಡಿ ಮೊಟ್ಟೆಗಳನ್ನ ಸಂಗ್ರಹ ಮಾಡ್ತೀವಿ. ಆ ಸಂಗ್ರಹ ಮಾಡಿದಾಗ ಮೊಟ್ಟೆಗಳನ್ನ ಏನು ಮಾಡ್ತೀವಿ ನಾವು, ಎಷ್ಟು ಮಟ್ಟಿಗೆ ಮೊಟ್ಟೆಗಳು ಫಲವತ್ತತೆ ಆಗಿದೆ ನೋಡಿ ಚೆಕ್ ಮಾಡ್ತೀವಿ. ಫರ್ಟಿಲೈಜೇಷನ್ ಎಷ್ಟು ಮಟ್ಟಿಗಾಗಿದೆ? ಸಾಮಾನ್ಯವಾಗಿ 90-98% ಮೊಟ್ಟೆಗಳು ಫಲಪ್ರದವಾಗೇ ಇರ್ತವೆ. ಅದಾದ ನಂತರ ನಾವೇನು ಮಾಡ್ತೀವಿ, ಆ ಬ್ರೀಡ್ ಆಗಿರತಕ್ಕಂಥ ಮೀನುಗಳನ್ನು ಸೆಪರೇಟ್ ಮಾಡ್ತೀವಿ. ಅದನ್ನು ಬೇರ್ಪಡಿಸಿ ಅವಕ್ಕೇನು ಮಾಡ್ತೀವಿ, ಡಿಸ್ಇನ್ಫೆಕ್ಟೆಂಟ್ ಟ್ರೀಟ್ಮೆಂಟನ್ನು ಕೊಡ್ತೀವಿ. ಪೊಟ್ಯಾಸಿಯಂ ಪರ್ಮಾಂಗ್ನೇಟ್ ಲವಣದಲ್ಲಿ, ನೀರನ್ನು ಮಿಶ್ರಣ ಮಾಡಿದಂಥ ಲವಣದಲ್ಲಿ ಅದನ್ನು ಹದ್ದಿ ಆ ಮೀನುಗಳನ್ನು ಬೇರೆ ಪಾಂಡಗಳಿಗೆ ನಾವು ತಗೊಂಡೋಗಿ ಶಿಫ್ಟ್ ಮಾಡ್ತೀವಿ. ಮತ್ತು ಈ ಮೊಟ್ಟೆಗಳನ್ನು ಚೈನೀಸ್ ಮಾದರಿ ಆಚರಿಗಳಿದೆ, ಸರ್ಕ್ಯುಲಾರ್ ಆಚರಿ, ಆ ಸರ್ಕ್ಯುಲಾರ್ ಆಚರಿಗಳಿಗೆ ಈ ಮೊಟ್ಟೆಗಳನ್ನು ಏನು ಮಾಡ್ತೀವಿ ತಗೊಂಡೋಗಿ ಶಿಫ್ಟ್ ಮಾಡ್ತೀವಿ. ಅಲ್ಲಿ ಏನಂತಾರೆ, ಸಾಮಾನ್ಯವಾಗಿ ಅಲ್ಲಿ ಏನು ಸರ್ಕ್ಯುಲಾರ್ ಆಚರಿಗಳಲ್ಲಿ ನೀರು ಫ್ಲೋ ಆಗ್ತಾ ಇರ್ತದೆ, ಒಂದು ಮಿನಿಮಮ್ ವಾಟರ್ ಲೆವೆಲ್ನ ಮೇಂಟೈನ್ ಮಾಡಿರ್ತೀವಿ. ಅದರ ಉದ್ದೇಶ ಏನಂದರೆ ಮೊಟ್ಟೆಗಳು ಒಂದು ಕಡೆ ಕುಳಿತ್ಕೋಬಾರ್ದು, ನೀರಿನಲ್ಲಿ ಸಸ್ಪೆಂಡ್ ತೇಲ್ತಾ ಇರಬೇಕು. ಆ ತೇಲ್ದಾಗ ಅದಕ್ಕೆ ಆಮ್ಲಜನಕ ಪೂರೈಕೆ ಆಗ್ತಾ ಇರ್ತದೆ. ಸಾಮಾನ್ಯವಾಗಿ ಮೊಟ್ಟೆ ಬಿಟ್ಟ ಮೇಲೆ ಬೆಳಗ್ಗೆ ನಾವು ತಗೊಂಡೋಗಿ ಎಚ್ಚರಿಗೆ ವರ್ಗಾವಣೆ ಮಾಡಿದ್ರೆ ಅಲ್ಲಿ 16-20 ಗಂಟೆ ಒಳಗಡೆ ಮರಿ ಹೊರಗಡೆ ಬರ್ತದೆ. ಮೊಟ್ಟೆಯಿಂದ ಮರಿ ಹೊರಗಡೆ ಬರ್ತದೆ. ಆ ಎಚ್ಚರಿನಲ್ಲಿ ಸಾಮಾನ್ಯವಾಗಿ ನಾವು 5 ದಿನಗಳು ಎಚ್ಚರಿನಲ್ಲೇ ಇಡ್ತೀವಿ. ಆ ಸಮಯದಲ್ಲಿ ಯಾವುದೇ ರೀತಿಯ ಆಹಾರವನ್ನು ಪೂರೈಕೆ ಮಾಡೋದಿಲ್ಲ. ಆ ಮೀನು ಏನು ಸಣ್ಣ ಮರಿಗಳಿರ್ತದೆ, ಆ ಮರಿಯಲ್ಲಿ ಇರತಕ್ಕಂಥ ಯೋಕು, ಆ ಯೋಕು ಕಂಟೆಂಟನ್ನೇ ಅಬ್ಸರ್ವ್ ಮಾಡಿಕೊಂಡು ಅದೇ ಅದಕ್ಕೆ ಆಹಾರವಾಗಿ ಪೂರೈಕೆ ಆಗ್ತದೆ. 5 ದಿನದವರೆಗೆ ಇರ್ತದೆ. ಅದೇ ಸಮಯದಲ್ಲಿ ನಾವೇನು ಮಾಡ್ತೀವಿ, ಯಾವಾಗ ಮೀನು ಮರಿ ಉತ್ಪತ್ತಿ ಆಗ್ತದೆ ಅದೇ ದಿನ ನಾವು ಕೊಳಗಳನ್ನು ಪೂರ್ವ ಸಿದ್ಧತೆ ಮಾಡ್ಕೋಬೇಕಾಗ್ತದೆ. ಮೀನು ಮರಿ ಪಾಲನೆಗೆ ಮೊದಲನೇದಾಗಿ ಎಂಥ ಜಾಗದಲ್ಲಿ ಕೊಳಗಳನ್ನು ನಿರ್ಮಾಣ ಮಾಡೋದ್ರ ಬಗ್ಗೆ ನಾನು ಸ್ವಲ್ಪ ಹೇಳ್ಬಿಡ್ತೇನೆ. ಯಾವ ಜಾಗದಲ್ಲಿ ಕೊಳಗಳನ್ನ ನಿರ್ಮಾಣ ಮಾಡಬೇಕಂದ್ರೆ ಎಲ್ಲಿ ಕೃಷಿಗೆ ಯೋಗ್ಯವಲ್ಲದ ಜಮೀನು ಇರ್ತದೆ, ಚೌಳು ಮತ್ತು ಜೌಗು ಪ್ರದೇಶ ಎಲ್ಲಿರ್ತದೆ ಅಂದರೆ ಚೌಗು ಮತ್ತು ಜೌಳು ಪ್ರದೇಶ ಯಾಕೆಂತ ಹೇಳಿದ್ರೆ ಅಲ್ಲಿ ನೀರು ಯಥೇಚ್ಛವಾಗಿ ನಿಲ್ತದೆ. ನಮ್ಮದು ಮೀನುಗಾರಿಕೆ ಮಾಡಬೇಕು ಅಂತೇಳಿದ್ರೆ ಒಂದು ನೀರು ಯಥೇಚ್ಛವಾಗಿರಬೇಕು, ಮತ್ತೊಂದು ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಗುಣಧರ್ಮ ಮಣ್ಣಿನಲ್ಲಿ ಇರಬೇಕು. ಇವೆರಡು ಅಂಶಗಳು ಬಹಳ ಮುಖ್ಯವಾಗ್ತದೆ ನಮಗೆ. ಯಾಕೆಂತೇಳಿದ್ರೆ ಒಂದು ವೇಳೆ ನಾವು ಮರಳು ಮಿಶ್ರಿತ ಭೂಮಿಯಲ್ಲಿ ಕೊಳಗಳನ್ನು ನಿರ್ಮಾಣ ಮಾಡಿದ್ರೆ ನೀರು ಬಸ್ತು ಹೋಗ್ತದೆ, ನೀರು ನಿಲ್ಲೋದಿಲ್ಲ. ನೀರು ನಿಲ್ಲೋದಿಲ್ಲ ಅಂದಮೇಲೆ ನಾವು ಮೀನು ಮರಿ ಪಾಲನೆ ಆಗಲಿ ಅಥವಾ ಮೀನು ಕೃಷಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಎಲ್ಲಿ ಕಪ್ಪು ಮಿಶ್ರಿತ ಕೆಂಪು ಮಣ್ಣಿದೆ ಅಂಥ ಸ್ಥಳ ಮೀನು ಮರಿ ಪಾಲನೆಗಿರ್ಬೋದು ಅಥವಾ ಮೀನು ಸಾಕಾಣಿಕೆ ಇರ್ಬೋದು, ಅದು ಉತ್ತಮವಾಗಿರ್ತದೆ. ಹಾಗಾಗಿ ನಾವೇನು ಅಂಥ ಜಾಗದಲ್ಲಿ ಕೊಳಗಳ ನಿರ್ಮಾಣ ಮಾಡ್ತೀವಿ. ಮತ್ತು ಮರಿಯನ್ನು ಪಾಲನೆ ಮಾಡೋಕ್ಕಿಂತ ಮುಂಚಿತವಾಗಿ ಕೆಲವು ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕಾಗ್ತದೆ. ಆ ಕೊಳದಲ್ಲಿ ಯಾವುದೇ ರೀತಿಯ ಕಳೆ ಇರಬಾರ್ದು, ಸಂಪೂರ್ಣವಾಗಿ ಕಳೆಗಳನ್ನು ತೆಗಿಬೇಕಾಗ್ತದೆ. ಮತ್ತು ಅದಕ್ಕಿಂತ ಮುಂಚಿತವಾಗಿ ಆ ಕೊಳದಲ್ಲಿ ಯಾವುದೇ ರೀತಿ ಮೀನು ಭಕ್ಷಕ ಮೀನಾಗಲಿ ಅಥವಾ ಕಳೆ ಮೀನುಗಳು ಇರಬಾರ್ದು. ಮೀನು ಭಕ್ಷಕ ಮೀನುಗಳಂತೇಳಿದ್ರೆ ಮೀನನ್ನು ತಿನ್ನುವಂಥ ಮೀನುಗಳಿರ್ತದೆ. ಈಗ ನೀವು ಆಫ್ರಿಕನ್ ಕ್ಯಾಟ್ ಫಿಶ್, ಆನೆ ಮೀನು ಅಂತ ತಾವು ಕೇಳಿರ್ಬೋದು, ಕುಚ್ಚು ಕೊರವ ಇರ್ಬೋದು, ಇವೇನು ಮಾಡ್ತವೆ, ಬೇರೆ ಮೀನುಗಳನ್ನು ಈ ಮೀನುಗಳು ತಿಂತದೆ. ಸೊ ಆ ಮೀನುಗಳಿತ್ತು ಅಂದರೆ ನಾವು ಮೀನು ಮರಿ ಪಾಲನೆಯೂ ಮಾಡಲಿಕ್ಕಾಗೋದಿಲ್ಲ, ಮತ್ತು ಮೀನನ್ನು ಸಾಕಲಿಕ್ಕೂ ಆಗಲ್ಲ. ಬಿಟ್ಟು ಮರಿಗಳನ್ನು ಅದೇ ತಿನ್ಕೋತವೆ. ಆ ಉದ್ದೇಶಕ್ಕೆ ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕಂತೇಳಿದ್ರೆ ಸಂಪೂರ್ಣವಾಗಿ ನೀರು ಬಸಿದ್ರೆ ನಿರ್ಮೂಲನೆ ಆಗ್ತದೆ. ಮತ್ತು ಇನ್ನು ಕೆಲವು ಕಳೆ ಮೀನುಗಳಿರ್ತವೆ, ಸಣ್ಣ ಸಣ್ಣ ಮೀನುಗಳು, ಅವುದರಿಂದ ಯಾವುದೇ ರೀತಿ ಹಾನಿಕಾರಕ ಇಲ್ಲ, ಅಂದರೆ ನಮ್ಮ ಮರಿಗಳನ್ನ ತಿನ್ನೋದಿಲ್ಲ, ಆದರೆ ನಾವು ಹಾಕ್ತಕ್ಕಂಥ ಆಹಾರವನ್ನು ಅವು ತಿಂತವೆ. ಮತ್ತು ಸ್ಥಳವನ್ನು ಬಳಸ್ಕೊತವೆ. ಆ ಹಿನ್ನೆಲೆ ನಾವೇನು ಮಾಡ್ತೀವಿ, ಅದನ್ನು ಕೂಡ ಆ ಮೀನುಗಳನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು, ನಿರ್ಮೂಲನೆ ಮಾಡಬೇಕಾಗುತ್ತೆ. ಅದಕ್ಕೆ ಸಂಪೂರ್ಣವಾಗಿ ಮೊದಲು ನಾವು ಮೀನು ಮರಿ ಪಾಲನೆಗೆ ಮುನ್ನ ಆ ಕೊಳದಲ್ಲಿರ್ತಕ್ಕಂಥ ನೀರನ್ನು ಸಂಪೂರ್ಣವಾಗಿ ಬಸಿಬೇಕು, ಉಳುಮೆ ಮಾಡಬೇಕು, ಗಿಡಗಂಟೆಗಳನ್ನ ಸಂಪೂರ್ಣವಾಗಿ ತೆಗಿಬೇಕು. ಸಪೋಸ್ ಗಿಡಗಂಟೆಗಳಿತ್ತು ಅಂದರೆ ನಾವು ಕೊಡ್ತಕ್ಕಂಥ ಗೊಬ್ಬರ ಆ ಗಿಡಗಂಟೆಗಳಿಗೆ ಆಹಾರ ಆಗ್ತದೆ. ನಮ್ಮ ಉದ್ದೇಶ ಏನು, ಗೊಬ್ಬರ ಕೊಡ್ತಕ್ಕಂಥದ್ದು ಮೀನು ಮರಿಗಳಿಗೆ ಆಹಾರವನ್ನು ಉತ್ಪತ್ತಿ ಮಾಡಲಿ ಅನ್ನೋ ಉದ್ದೇಶ ನಾವು ಗೊಬ್ಬರ ಕೊಡ್ತೀವಿ. ಆ ಬದಲಾಗಿ ಏನಾಗ್ತದೆ, ಕಳೆಗೆ ಪೂರಕವಾಗಿ ಆಹಾರ ಆಗ್ತದೆ. ಅದಕ್ಕೆ ಸಂಪೂರ್ಣವಾಗಿ ಉಳುಮೆ ಮಾಡಿ ಆ ಕಳೆಗಳನ್ನು ತೆಗಿತೀವಿ. ತೆಗೆದ ನಂತರ ಸುಣ್ಣವನ್ನು ಹಾಕ್ತಕ್ಕಂಥದ್ದು, ಮೂರನೇ ಕ್ರಮ ಸುಣ್ಣವನ್ನು ಹಾಕೋದು. ಸಾಮಾನ್ಯವಾಗಿ ಸುಣ್ಣ ಹಾಕೋದು ಏನಕ್ಕೆ ಅಂತೇಳಿದ್ರೆ, ನೀರಿನಲ್ಲಿರ್ತಕ್ಕಂಥ ರಸಸಾರ ಉತ್ತಮವಾಗಿ ಮೀನು ಅಥವಾ ಮೀನು ಮರಿ ಬೆಳವಣಿಗೆ ಆಗಬೇಕಂದ್ರೆ 7.5-8 ಇರಬೇಕು. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ 1 ಎಕರೆ ವಿಸ್ತೀರ್ಣದಲ್ಲಿ ಕೊಳ ಇತ್ತು ಅಂದರೆ 100 ಕೆಜಿಯಷ್ಟು ಸುಣ್ಣ ಹಾಕ್ತೀವಿ. ಅದೇ 10 ಕ್ವಿಂಟಲ್ನಲ್ಲಿ ಇತ್ತು ಅಂತೇಳಿದ್ರೆ 25 ಕೆಜಿಯಷ್ಟು ಸುಟ್ಟ ಸುಣ್ಣವನ್ನು ಭೂಮಿಗೆ ಮಿಶ್ರಣ ಮಾಡ್ತೀವಿ. ಆಗೇನಾಗ್ತದೆ, ಒಂದು ಆ ಮಣ್ಣಿನಲ್ಲಿರತಕ್ಕಂಥ ರಸಸಾರವನ್ನು ಉತ್ಪ ಮಾಡ್ತದೆ, ಮತ್ತು ಮತ್ತೊಂದು ಅಲ್ಲಿ ಇರತಕ್ಕಂಥ ಏನು ರೋಗವನ್ನು ತರತಕ್ಕಂಥ ಹುಳುಗಳಿರ್ತದೆ ಅದೆಲ್ಲ ಸಾಯ್ತದೆ ಈ ಸುಟ್ಟ ಸುಣ್ಣವನ್ನು ನಾವು ಸಿಂಪಡಿಸಿದಾಗ. ಅದಾದ ನಂತರ ನಾವೇನು ಮಾಡ್ತೀವಿ, ಈ ಸ್ಪಾನ್ ಮೀನು ಮರಿಗಳನ್ನು ಲಭ್ಯತೆಯನ್ನು ಖಾತ್ರಿಪಡಿಸ್ಕೊಂಡು 5 ದಿನಗಳ ಮುಂಚಿತವಾಗಿ ಏನು ಮಾಡ್ತೀವಿ, ನಾವು ಕೊಳಗಳಿಗೆ ನೀರನ್ನು ತುಂಬ್ತೀವಿ. 1-2 ಅಡಿಯಷ್ಟು ನೀರನ್ನು ತುಂಬಿ ಗೊಬ್ಬರೀಕರಣ ಮಾಡಬೇಕು. ಗೊಬ್ಬರೀಕರಣ ಮಾಡುವ ಉದ್ದೇಶ ಏನಂತೇಳಿದ್ರೆ, ಮೀನು ತಿನ್ನುವಂಥ ಆಹಾರವನ್ನು ಉತ್ಪತ್ತಿ ಮಾಡ್ತದೆ. ಪ್ಲಾಂಕ್ಟಾನ್ ಅಂತ ಕರಿತೀವಿ, ಸಣ್ಣ ಸಣ್ಣ ಸೂಕ್ಷ್ಮ ಜೀವಿಗಳನ್ನು ಇದು ಉತ್ಪತ್ತಿ ಮಾಡ್ತದೆ. 5 ದಿನಗಳ ಮುಂಚಿತವಾಗಿ ನಾವು ನೀರನ್ನು ತುಂಬಿ ಏನು ಮಾಡ್ತೀವಿ, ಗೊಬ್ಬರೀಕರಣವನ್ನು ಮಾಡ್ತೀವಿ. ಗೊಬ್ಬರೀಕರಣ ಅಂದರೆ 1 ಎಕರೆ ವಿಸ್ತೀರ್ಣದಲ್ಲಿ ಕೊಳ ಇತ್ತು ಅಂತೇಳಿದ್ರೆ 10 ಕ್ವಿಂಟಲ್ನಲ್ಲಿ ಕೊಳ ಇದ್ದರೆ 1 ಟನ್ನು ಕೊಟ್ಟಿಗೆ ಗೊಬ್ಬರವನ್ನು ಕೊಡ್ತೀವಿ. ಹಸಿ ಕೊಟ್ಟಿಗೆ ಗೊಬ್ಬರವನ್ನು ನೀರಿನಲ್ಲಿ ಮಿಶ್ರಣ ಮಾಡ್ತೀವಿ. ನೀರಿನಲ್ಲಿ ಮಿಶ್ರಣ ಮಾಡಿದ್ಮೇಲೆ ಪ್ರತಿದಿನ ಏನು ಮಾಡ್ತೀವಿ, 1/2 ಅಡಿ ನೀರನ್ನು ಜಾಸ್ತಿ ಮಾಡ್ತಾ ಬರ್ತೀವಿ. ಆ ಕೊಳದಲ್ಲಿ 2 ಅಡಿ ತುಂಬಿ ಗೊಬ್ಬರವನ್ನು ಹಾಕಿರ್ತೀವಿ. ಗೊಬ್ಬರವನ್ನು ಹಾಕಿದ್ಮೇಲೆ 5 ದಿನಗಳವರೆಗೆ 1/2 ಅಡಿ ನೀರನ್ನು ರೈಸ್ ಮಾಡ್ತಾ ಬರ್ತೀವಿ. 1 ದಿನ ಅಂದರೆ ಮೀನು ಮರಿ ದಾಸ್ತಾನು ಮಾಡೋಕ್ಕಿಂತ 1 ದಿನ ಮುಂಚಿತವಾಗಿ ಏನು ಮಾಡಬೇಕಾಗ್ತದೆ, ಆ ಕೊಳದಲ್ಲಿರತಕ್ಕಂಥ ನೊಟಾನೆಕ್ಟಕ್ಕಂಥ ಕೀಟಗಳನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು. ಒಂದು ವೇಳೆ ಆ ಕೀಟಗಳು ಹಾಗೆ ಉಳಿತು ಅಂದರೆ ನಾವು ಬಿಡ್ತಕ್ಕಂಥ 5 ದಿನಗಳ ಸ್ಪಾನ್ ಮೀನು ಮರಿಗಳೇನೇ ಸಣ್ಣದು ಅದೆಲ್ಲ ಸಂಪೂರ್ಣವಾಗಿ ತಿಂದು ನಾಶ ಮಾಡ್ತಾಯಿದ್ದೀವಿ. ಆ ಉದ್ದೇಶಕ್ಕೆ ನಾವೇನು ಮಾಡ್ತೀವಿ, ಸೋಪ್ ಆಯಿಲ್ ಎಮಲ್ಷನನ್ನು ನೀರಿಗೆ ಸ್ಪ್ರೆಡ್ ಮಾಡ್ತೀವಿ. ಅಂದರೆ ಸಾಮಾನ್ಯವಾಗಿ 10 ಕ್ವಿಂಟಲ್ನಲ್ಲಿ ಕೊಳ ಇತ್ತು ಅಂತೇಳಿದ್ರೆ 3-4 ಲೀಟ್ರು ಡೀಸೆಲ್ಲು, ಅದಕ್ಕೆ ಏನು ಮಾಡ್ತೀವಿ, 150 ಗ್ರಾಮ್ ಅಷ್ಟು ಸೋಪ್ ಪೌಡ್ರು, ನಾವೇನು ಬಟ್ಟೆಯನ್ನು ವಾಶ್ ಮಾಡ್ತೀವಿ ಆ ಸೋಪ್ ಪೌಡ್ರನ್ನ ಮಿಶ್ರಣ ಮಾಡಿ ನಾವೇನು ಮಾಡ್ತೀವಿ, ಆ ನೀರಿಗೆ ಸಿಂಪರಣೆ ಮಾಡ್ತೀವಿ, ನೀರಿಗೆ ಎರಚ್ತೀವಿ. ಆಗ ಸಂಪೂರ್ಣವಾಗಿ ನೀರನ್ನ ಮೇಲೆ ಈ ಡೀಸೆಲ್ ಮತ್ತು ಸೋಪ್ ಪೌಡ್ರ್ ತೇಲ್ತಾ ಇರ್ತದೆ. ಈ ಕೀಟಗಳು ಸಾಮಾನ್ಯವಾಗಿ ಇದ್ರದ್ದು ಆ ಉಸಿರಾಟವನ್ನು ಮಾಡಲಿಕ್ಕೆ ನೈಸರ್ಗಿಕದಲ್ಲಿರೋ ವಾತಾವರಣದಲ್ಲಿರತಕ್ಕಂಥ ಆಮ್ಲಜನಕ ಬೇಕು. ಯಾವಾಗ ಇದು ಬಂದು ಅದಕ್ಕೆ ನೈಸರ್ಗಿಕವಾಗಿರ್ತಕ್ಕಂಥ ಆಮ್ಲಜನಕ ಸಿಗಲ್ಲ, ಅದು ಸತ್ತೋಗ್ತದೆ. ಸೊ ಅದನ್ನು ನಾಶ ಮಾಡೋ ಉದ್ದೇಶದಿಂದ ನಾವು ಈ ಸೋಪ್ ಆಯಿಲ್ ಎಮಲ್ಷನ್ ಹಾಕ್ತೀವಿ. ಅದು ಹಾಕಿದ 1 ದಿನ ನಂತರ ನಾವೇನು ಮಾಡ್ತೀವಿ, ಸ್ಪಾನ್ ಮೀನು ಮರಿಗಳನ್ನ 5 ದಿನಗಳ ಮೀನು ಮರಿಗಳನ್ನ ನಾನೇನದೆ ಉತ್ಪತ್ತಿ ಮಾಡಿದಂಥ ಮೊಟ್ಟೆಗಳನ್ನು ಆ ಒಂದು ವೃತ್ತಾಕಾರದ ಹೆಚ್ಚಿನಲ್ಲಿ ಇಟ್ಟಿರ್ತೀವಿ. ಅದರಲ್ಲಿ ಹಾಕಿದ 16-24 ಗಂಟೆ ಒಳಗಡೆ ಸಣ್ಣ ಮರಿಗಳು ಹೊರಗಡೆ ಬರ್ತದೆ, ಅದನ್ನು ಯಾಚಲಿಂಗ್ ಅಂತ ಕರಿತೀವಿ. 5 ದಿನಗಳವರೆಗೆ ಆ ಯಾಚಲಿಂಗ್ಸನ್ನು ಅಲ್ಲೇ ಇಟ್ಟಿರ್ತೀವಿ. ಆ ಯಾಚಲಿನಲ್ಲಿ ಯಾವುದೇ ಆಹಾರವನ್ನು ಪೂರೈಕೆ ಇರೋದಿಲ್ಲ. ಇಲ್ಲಿ ಸಿದ್ಧತೆಯಾದಂಥ ಕೊಳಗಳಿಗೆ ಏನು ಮಾಡ್ತೀವಿ ನಾವು, 5ನೇ ದಿನ ಆ ಸ್ಪಾನ್ ಮೀನು ಮರಿಗಳನ್ನು ತಂದು ಇಲ್ಲಿಗೆ ದಾಸ್ತಾನು ಮಾಡ್ತೀವಿ. ಡೀಸೆಲ್ ಹಾಕಿರೋದೇನು ತೊಂದರೆ ಆಗಲ್ವಾ? ಏನು ತೊಂದರೆ ಆಗಲ್ಲ ಸರ್. ಅದರಿಂದ ಏನು, ಯಾಕಂದರೆ ನಮ್ಮ ಮೀನು ಮರಿಗಳು ಉಸಿರಾಟಕ್ಕೆ ಬಳಸ್ತಕ್ಕಂಥದ್ದು ನೀರಿನಲ್ಲಿರ್ತಕ್ಕಂಥ ಆಮ್ಲಜನಕ, ಹಾಗಾಗಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಮತ್ತು ಆ ಹೊರಗಡೆಯಿಂದ ಮೀನು ಮರಿ ತಂದಾಗ ಏನು ಮಾಡ್ತೀವಿ, ಸಾಮಾನ್ಯವಾಗಿ ನಮ್ಮ ಕೊಳದ ನೀರಿನ ವಾತಾವರಣಕ್ಕೆ ಅಂದರೆ ಆ ಉಷ್ಣತೆಗೆ ಅಡ್ಜಸ್ಟ್ ಆಗಬೇಕದು. ಅದಕ್ಕೆ 1-10 ನಿಮಿಷ ನಮ್ಮ ನೀರಿನಲ್ಲಿ ಆ ತಂದಂತಹ ಮೀನು ಮರಿಗಳ ಪ್ಯಾಕೆಟ್ಗಳನ್ನು ಈ ನೀರಲ್ಲಿ ಇಟ್ಟು ನಮ್ಮ ಕೊಳದ ನೀರನ್ನು ಈ ಪ್ಯಾಕೆಟ್ ನೀರಿಗೆ ಮಿಶ್ರಣ ಮಾಡಿ ನಿಧಾನವಾಗಿ ಏನು ಮಾಡ್ತೀವಿ, ನಾವು ಕೊಳಕ್ಕೆ ಮೀನು ಮರಿಗಳನ್ನ ಬಿಡ್ತೀವಿ. ಬಿಟ್ಟ ನಂತರ ಏನು ಮಾಡ್ತೀವಿ ನಾವು, ಆ ನೈಸರ್ಗಿಕವಾಗಿ ಏನು ಪ್ಲಾಂಕ್ಟನ್ ಉತ್ಪತ್ತಿ ಆಗಿರ್ತದೆ ಅದರ ಜೊತೆಗೆ ಕೃತಕವಾದ ಆಹಾರವನ್ನು ಕೊಡ್ತೀವಿ. ಮೊದಲ 5 ದಿನ ನಾವೇನು ಮಾಡ್ತೀವಿ, ಕಡಲೆಕಾಯಿ ಹಿಂಡಿನಲ್ಲಿ ನೀರಿನಲ್ಲಿ ನೆನೆಸಿ, ನಾವು 1 ಲಕ್ಷ ಸ್ಪಾನ್ ಮೀನು ಮರಿ ಇದ್ದರೆ 1/2 ಕೆಜಿ ಅಂತೆ, 5 ಲಕ್ಷ ಮೀನು ಮರಿಯನ್ನು ನಾವು ಬಿಟ್ಟಿದ್ವಿ ಅಂತ ಹೇಳಿದ್ರೆ, ಆ 5 ಲಕ್ಷಕ್ಕೆ 1/2 ಕೆಜಿ ಅಂದರೆ 2.5 ಕೆಜಿ ಹಿಂಡಿಯನ್ನು ನೀರಿನಲ್ಲಿ ನೆನೆಸಿ ಆ ಹಿಂಡಿ ಹಾಲನ್ನು ಬೆಳಗ್ಗೆ ಮತ್ತು ಈವ್ನಿಂಗ್ ಸಂಜೆ ಎರಡೂ ವೇಳಿನಲ್ಲಿ ನಾವೇನು ಮಾಡ್ತೀವಿ ಕೊಡ್ತಾ ಹೋಗ್ತೀವಿ. ಇದು 5 ದಿನದೊಳಗೆ ಮುಂದೆ ಯಾಕೆ ಇಂಡಿಯಾಲನ್ನು ಕೊಡ್ತೀವಿ ಅಂದರೆ ಮೀನು ಮರಿಗಳ ಬಾಯಿ ತುಂಬ ಸಣ್ಣದಿರ್ತದೆ, ಆಗ ಅಕ್ಕಿ ಪಾಲಿಸಿದ ಹುಡುಗನ ಅವನು ತಿನ್ನಲಿಕ್ಕಾಗಲ್ಲ. ಆ ಉದ್ದೇಶ ಒಂದು ಉತ್ಪತ್ತಿಯಾಗಿರತಕ್ಕಂಥ ಪ್ಲಾಂಕ್ಟನ್ ಅದಕ್ಕೆ 5 ದಿನ ಮುಂಚಿತವಾಗಿ ಮೆನ್ಯೂರ್ ಮಾಡಿ ಗೊಬ್ಬರ ಹಾಕ್ತಕ್ಕಂಥದ್ದು ಅದೇ ಉದ್ದೇಶಕ್ಕೆ. ಸಪೋಸ್ 5 ದಿನ ಬದಲಿಗೆ 10 ದಿನ ಮೊದಲೇ ಗೊಬ್ಬರ ಹಾಕಿದ್ವಿ ಅಂದ್ಕೊಳ್ಳಿ, ಪ್ಲಾಂಕ್ಟಾನ್ ಗಾತ್ರ ಮೀನು ಮರಿಗಿನ ದಪ್ಪ ಇರುತ್ತದೆ, ಆ ಪ್ಲಾಂಕ್ಟಾನ್ನೇ ಮೀನು ಮರಿನ ತಿಂತದೆ. ಸೊ ಹಾಗಾಗಿ ನಾವು ಈ ಪೂರ್ವ ಸಿದ್ಧತೆ ಬಹಳ ಪ್ರಾಮುಖ್ಯತೆ ಬಹಳ ಇಂಪಾರ್ಟೆಂಟ್ ಇದು, ಇದನ್ನು ನೀಟಾಗಿ ಮಾಡ್ಕೋಬೇಕು. 5 ದಿನಗಳ ಮುಂಚಿತವಾಗಿ ಗೊಬ್ಬರೀಕರಣ ಮಾಡಿದ ಮೇಲೆ ಆ 5ನೇ ದಿನಕ್ಕೆ ತಗೊಂಡೋಗಿ ನಾವೇನು ಮಾಡ್ತೀವಿ, ಮರಿಯವರಿಂದ ಆಸ್ಥಾನ ಮಾಡಿ ಮೊದಲ 5 ದಿನಗಳು ಇಂಡಿಯಾಲನ್ನು ಕೊಡ್ತೀವಿ. ತದನಂತರ 6ರಿಂದ 10 ದಿನದವರೆಗೆ ಅಕ್ಕಿ ಪಾಲಿಸಿದ ತೌಡನ್ನು ಕೊಡ್ತಾ ಹೋಗ್ತೀವಿ 1/2 ಕೆಜಿಯ ಪ್ರಮಾಣದಲ್ಲಿ, ಅಂದರೆ 1,00,000 ಮೀನು ಮರಿಗೆ 1/2 ಕೆಜಿ ಕಡಲೆಕಾಯಿ ಹಿಂಡಿ ಮತ್ತು ಪಾಲಿಸಿದ ತೌಡನ್ನು ಮಿಶ್ರಣ ಮಾಡಿ ಕೊಡ್ತೀವಿ. ಅದೇ 11ನೇ ದಿನದವರೆಗೆ ನಾವೇನು ಮಾಡ್ತೀವಿ, 1,00,000 ಮೀನು ಮರಿಗಳಿಗೆ 1 ಕೆಜಿ ಅಂತ ಆಹಾರ ಕೊಡ್ತೀವಿ. ಅಂದರೆ 1/2 ಕೆಜಿ ಕಡಲೆಕಾಯಿ ಹಿಂಡಿ, 1/2 ಕೆಜಿ ಅಕ್ಕಿ ಪಾಲಿಸಿದ ತೌಡನ್ನು ಮಿಶ್ರಣ ಮಾಡಿ ಕೊಡ್ತಾ ಹೋಗ್ತೀವಿ. ಅದೇ 11ರಿಂದ ಈಗ ಏನು ಮಾಡ 15 ದಿನದವರೆಗೆ ಕೊಡ್ತಾ ಬರ್ತೀವಿ. 15ನೇ ದಿನಕ್ಕೆ ನಾವೇನು ಮಾಡ್ತೀವಿ, ಏನು 5,00,000 ಮೀನು ಮರಿ ಬಿಟ್ಟಿದ್ರೆ 50% ಮರಣ ಹೊಂದಿದೆ ಅಂತೇಳಿ ಪರಿಗಣನೆಗೆ ತಗೋತೀವಿ ನಾವು. ಈಗ 5,00,000 ಬಿಟ್ಟಿದ್ರೆ 2.5 ಲಕ್ಷ ಮರಣ ಹೊಂದಿದೆ ಅಂತ ಲೆಕ್ಕ. ಇನ್ನು ಉಳಿಕೆ 2.5 ಲಕ್ಷಕ್ಕೆ 1 ಲಕ್ಷಕ್ಕೆ 3 ಕೆಜಿ ಅಂತೆ ಆಹಾರವನ್ನು ಕೊಡ್ತಾ ಬರ್ತೀವಿ. 1.5 ಕೆಜಿ ಅಕ್ಕಿ ಪಾಲಿಸಿದ ತೌಡು, 1.5 ಕೆಜಿ ಕಡಲೆಕಾಯಿ ಹಿಂಡಿಯನ್ನು ಮಿಶ್ರಣ ಮಾಡಿ ಕೊಡ್ತಾ ಬರ್ತೀವಿ. ಅಲ್ಲ, ಅಕಸ್ಮಾತ್ ಅಷ್ಟು ಸತ್ತೋಗಿರಲಿಲ್ಲ ಅಂದರೆ ಲಾಭದಾಯಕ ರೈತರಿಗೆ. ನಮ್ಮದು ಇದು ಕೊಡ್ತಕ್ಕಂಥದ್ದು ಪೂರಕ ಆಹಾರ, ಕೃತಕ ಆಹಾರ ಏನು ಕೊಡ್ತಾ ಇದ್ದೀವಿ ನಮ್ಮದು ಪ್ರಮುಖವಾಗಿ ಏನೋ, ನಾವು ಮೊದಲೇ ಗೊಬ್ಬರೀಕರಣ ಮಾಡಿದ್ದೀವಿ. ಗೊಬ್ಬರೀಕರಣ ಮಾಡಿರೋದ್ರಿಂದ ಪ್ಲಾಂಕ್ಟಾನ್ ಉತ್ಪತ್ತಿಯಾಗಿರುತ್ತದೆ. ಪ್ಲಾಂಕ್ಟಾನು ಬಹಳ ಮುಖ್ಯ ಮೀನು ಮರಿಗಳ ಬೆಳವಣಿಗೆಗೆ. ಅದಾದ ನಂತರ ನಾವೇನು ಸ್ಪ್ಲಿಟ್ ಮೆನ್ಯೂರು ಕೊಡ್ತೀವಿ, ಅಂದರೆ 1 ವಾರ ಆದ ನಂತರ ಮತ್ತೆ ಮೆನ್ಯೂರನ್ನು ಮಾಡ್ತೀವಿ. ಈಗ ಮೊದಲೇನು 1,000 ಕೆಜಿ ಕೊಟ್ಟಿದ್ವಿ ಅಂತ ಹೇಳಿದ್ರೆ ಆಗ 500 ಕೆಜಿಯಷ್ಟನ್ನು ನಾವು ಮಿಶ್ರಣ ಮಾಡಿ, ಅಂದರೆ 1 ಎಕರೆ ಜಾಗಕ್ಕೆ ಆಗ ನಾವೇನು ಮಾಡ್ತೀವಿ, ನೀರಲ್ಲಿ ಕಲಸಿ ಚೆಲ್ತಾ ಹೋಗ್ತೀವಿ. ಅಂದರೆ ಅದು ಒಂದು ಸತಿ ಪ್ಲಾಂಕ್ಟನ್ ಉತ್ಪತ್ತಿ ಆದರೆ ಅದರ ಜೀವಿತ ಅವಧಿ 15 ದಿನ. 15 ದಿನ ಅಂದರೆ ಸತ್ತೋಗ್ತದೆ. ಒಂದು ಮೀನು ಸೇವನೆ ಮಾಡಬೇಕು ಮೀನು ಮರಿಗಳು ಅದನ್ನು, ಇಲ್ಲ ಸತ್ ಅದಕ್ಕೆ ಏನು ಮತ್ತೆ ಉತ್ಪತ್ತಿ ಆಗಲಿ ಅಂತ ಏನು ಮಾಡ್ತೀವಿ, ಪ್ರತಿ ವಾರ ನಾವು ಹೆಚ್ಚು ಗೌರವವನ್ನು ಕೊಡ್ತಾ ಹೋಗ್ತೀವಿ. ಆಗ ಮೀನು ಮರಿ ಬೆಳವಣಿಗೆ ಚೆನ್ನಾಗಿರ್ತದೆ, ರೈತರಿಗೆ ಹೆಚ್ಚು ಮೀನು ಮರಿಗಳು ಬದುಕುಳಿತದೆ. ಇದು ನಮ್ಮದು ಉದ್ದೇಶ. ಈಗ ನಾವು ಹಾಕಿರ್ತಕ್ಕಂಥ ಸಗಣಿ ಸರಿಯಾದ ಪ್ರಮಾಣದಲ್ಲಿ ಇದೆಯೇ ಇಲ್ಲವೋ ಅಂತ ಖಾತ್ರಿ ಪಡೆಯೋದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಕೈಯನ್ನು ನೀರಿನಲ್ಲಿ ಮುಣುಗಿಸೋದು. ನಾವು ಆಗ ಬರಿಗಣ್ಣಿಂದ ನೋಡಿದಾಗ ಸ್ಪಷ್ಟವಾಗಿ ಕೈ ಕಾಣಿತು ಅಂತ ಹೇಳಿದ್ರೆ ನಾವು ಹಾಕಿರ್ತಕ್ಕಂಥ ಗೊಬ್ಬರ ಕಡಿಮೆ ಆಯಿತು ಅಂತ, ಮಸು ಮಸಕ್ಕಾಗಿ ಕಾಣಿತು ಅಂತ ಹೇಳಿದ್ರೆ ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರ ಸರಿಯಾಗಿದೆ ಅಂತ. ಯಾಕೆ ನಾವು ಗೊಬ್ಬರವನ್ನು ಕೊಡಬೇಕು ಅಂದರೆ, ಒಂದು ವೇಳೆ ಸ್ವಲ್ಪ ಒಂದು ಆ ಪ್ಲಾಂಕ್ಟನ್ನು ಉತ್ಪತ್ತಿ ಆಗಲಿಕ್ಕೆ ನಾವು ಗೊಬ್ಬರವನ್ನು ಕೊಡಬೇಕು, ಮತ್ತೊಂದು ಏನಾದರೂ ನಾವು ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರ ಕೊಡಲಿಲ್ಲ ಅಂದರೆ ಸೂರ್ಯನ ಬೆಳಕು ನೀರಿನ ತಳಭಾಗವರೆಗೆ ಪೆನೆಟ್ರೇಟಾಗಿ ಅದರ ಅಲ್ಲಿವರೆಗೆ ಸ್ಪರ್ಶ ಮಾಡಿ ಪಾಚಿ ಉತ್ಪತ್ತಿ ಆಗ್ತದೆ, ಆಗ ಮೀನು ಮರಿ ಬೆಳವಣಿಗೆ ಅದು ಪೂರಕವಾಗಿರುವುದಿಲ್ಲ. ಆ ಹಿನ್ನೆಲೆಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ನಾವು ಗೊಬ್ಬರವನ್ನು ಕೊಡಬೇಕು. ಮತ್ತು ಮೀನು ಮರಿನ ಪಾಲನೆ ಮಾಡ್ತಾ ಇರ್ತೀವಿ, ಸಾಮಾನ್ಯ ಪಾಲನೆ ಸಾಮಾನ್ಯವಾಗಿ ಬಿತ್ತನೆ ಮೀನು ಮರಿ ಬೇಕು ಅಂದರೆ 30ರಿಂದ 45 ದಿನದವರೆಗೆ ಪಾಲನೆ ಮಾಡ್ತೀವಿ. ಆದರೂ ರೇಟ್ಗಳು ಹೇಗಿದೆ ಅಂತ ಹೇಳಿದ್ರೆ 1,000 ಕಟ್ಲ ಮೀನು ಮರಿಗಳಿಗೆ 400 ರೂಪಾಯಿ, ರೋಹು ಸಾಮಾನ್ಯ ಗೆಂಡೆ ಆದರೆ 300 ರೂಪಾಯಿ, ಹುಲ್ಲುಗೆಂಡೆ ಆದರೆ 500 ರೂಪಾಯಿ, ಮೃಗಾಲ ಆದರೆ 250 ರೂಪಾಯಿ ಹಂಗೆ ನಾವು ಮಾರಾಟವನ್ನು ಮಾಡ್ತೀವಿ. ಅದೇ ನೀವು ಫಿಂಗರ್ಲಿಂಗ್ಸ್ ಬದಲಾಗಿ 35mm ಸೈಜಿನ ಬದಲಾಗಿ ನೀವೊಂದು 60ರಿಂದ 75 ದಿನದವರೆಗೆ ಪಾಲನೆ ಮಾಡಿ ದೊಡ್ಡ ಗಾತ್ರ ಮಾಡಿ ಮಾರಾಟ ಮಾಡಿದ್ರೆ ನಿಮಗೆ ಕಟ್ಲ ಮೀನು ಮರಿ ಇರ್ಬೋದು ಅಥವಾ ಏನು ಹುಲ್ಲುಗೆಂಡೆ ಇರ್ಬೋದು ಅದಕ್ಕೆ 1.5 ರೂಪಾಯಿ ರೇಟಲ್ಲಿ ತಗೋತಾರೆ. ಅದೇ ನಮಗೆ ಈ ಸಾಮಾನ್ಯ ಗೆಂಡೆ ಇದ್ದರೆ 1.20 ರೂಪಾಯಿದಿಂದ ನೀವು ಮಾರಾಟವನ್ನು ಮಾಡ್ಬೋದು. ಹೇಗೇನು ಅದು ಬೇಡಿಕೆಗೆ ಅನುಸಾರವಾಗಿ ರೇಟನ್ನು ನಿರ್ಧಾರ ಮಾಡಿ ರೈತರು ಮಾರಾಟ ಮಾಡ್ತಾರೆ. ನಮ್ಮಲ್ಲಿ ಇಲಾಖೆಗೆ ಅವಕಾಶ ಇತ್ತು ಅಂತ ಹೇಳಿದ್ರೆ ಜಲಾಶಯ ಅಭಿವೃದ್ಧಿ ಯೋಜನೆಯಡಿ ಕೂಡ ಸಣ್ಣ ಪ್ರಮಾಣದಲ್ಲಿ ಸರ್ಕಾರದಿಂದ ಖರೀದಿ ಮಾಡಿ ಅನುದಾನದ ಲಭ್ಯತೆ ಆಧಾರದ ಮೇಲೆ ಖರೀದಿ ಮಾಡಿ ಬಿತ್ತನೆಯನ್ನು ಮಾಡ್ತಾ ಇದ್ದಾರೆ. ಆತ್ಮೀಯ ಕೇಳುಗರೆ, ಇದೇ ತಿಂಗಳ 19ರಂದು ಬುಧವಾರ ಬೆಳಿಗ್ಗೆ 10 ಗಂಟೆಗೆ ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭ ಏರ್ಪಾಡಾಗಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ತೀರಿಸಿರಿ. ಈ ಕಾರ್ಯಕ್ರಮ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಆವರಣದಲ್ಲಿ ನಡೆಯಲಿದೆ. ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಕೇಳುಗರು ಹಾಗೂ ಆಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಗಮನಿಸಿ, ಈ ತಿಂಗಳ 19ರಂದು ಬುಧವಾರ ಬೆಳಿಗ್ಗೆ 10 ಗಂಟೆಗೆ ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭ ಮೈಸೂರಿನ ಸಿಎಸ್ಆರ್ಟಿಐ ಸಂಸ್ಥೆ ಆವರಣದಲ್ಲಿ ನಡೆಯಲಿದೆ. ಬನ್ನಿ ಭಾಗವಹಿಸಿ. ಹಸಿರು ಹೊನ್ನಿರು ಮಣ್ಣಲ್ಲಿ ಬೆಳೆಯುವ ಬಂಗಾರ. ಬಹುಮಾನ ಗೆಲ್ಲಿ, ತಾಂತ್ರಿಕ ಜ್ಞಾನ ನಿಮ್ಮದಾಗಿಸಿಕೊಳ್ಳಿ. ಈಗ ಬಹಳಷ್ಟು ತಳಿಗಳು ಹೇಳಿದ್ರೆ ನೀವು ಅಲ್ವಾ, ಕಾಟ್ಲಾ, ರೋಹು, ಮೃಗಾಲ್, ಸಾಮಾನ್ಯ ಗೆಂಡೆ, ಹುಲಿಗೆಂಡೆ, ಎಲ್ಲದಕ್ಕೂ ಒಂದೇ ತತ್ವನ ಮೀನುಮರಿ ಉತ್ಪಾದನೆಗೆ? ಅಥವಾ ಒಂದೊಂದು ಸಾಮಾನ್ಯ ಗೆಂಡೆ ಆದರೆ ಏನಂತ ಹೇಳಿದ್ರೆ ಅದು ನೈಸರ್ಗಿಕವಾಗಿ ಮೊಟ್ಟೆಯನ್ನು ಬಿಡುತ್ತದೆ, ಯಾವುದೇ ರೀತಿ ಪ್ರಚೋದನೆಯನ್ನು ನೀಡಲಿಕ್ಕೆ ಹಾರ್ಮೋನನ್ನು ಇಂಜೆಕ್ಟ್ ಮಾಡುವಂಥ ಅಥವಾ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಮತ್ತು ಈ ಮೀನು ವರ್ಷಪೂರ್ತಿ ಮೀನುಮರಿಯನ್ನು ಉತ್ಪತ್ತಿ ಮಾಡುತ್ತದೆ ವರ್ಷಪೂರ್ತಿ. ಸೊ ಹಾಗಾಗಿ ಅದಕ್ಕೆ ಯಾವುದೇ ಚುಚ್ಚುಮದ್ದನ್ನು ಕೊಡೋದಿಲ್ಲ. ಇನ್ನುಳಿದವಕ್ಕೆ ಒಂದೇ ಇದು, ಅಂದರೆ ನಾವು ಕೊಡ್ತಕ್ಕಂಥ ಹಾರ್ಮೋನ್ನ ಪ್ರಮಾಣ ವ್ಯತ್ಯಾಸ ಆಗ್ತದೆ. ಓಕೆ, ಅಲ್ಲ ಈಗ ಏಪ್ರಿಲು ಮೇ ಆ ಸಂದರ್ಭದಲ್ಲಿ ಕೆಲವು ಮೀನುಮರಿಗಳನ್ನು ತಾವು ಪ್ರಚೋದನೆಗೆ ಒಳಪಡಿಸಿ ಮೇ ಮತ್ತು ಜೂನ್ ಅಲ್ಲಿ ಉತ್ಪಾದನೆ ಮಾಡ್ತೀರಾ? ಮತ್ತೆ ವರ್ಷಪೂರ್ತಿ ಆ ಮೀನುಮರಿ ಬೇಕು ಅಂದ್ರೆ ಏನ್ ಮಾಡಬೇಕು? ಸಾಮಾನ್ಯವಾಗಿ ಏನಾಗ್ತದೆ, ಆ ಒಂದು ಸಾರಿ ಪ್ರಾರಂಭ ಆಯಿತು ಅಂತ ಇದರಲ್ಲಿ ನಮ್ಮಲ್ಲಿ ನಾನು ಮೊದಲೇ ತಮಗೆ ಹೇಳಿದೆ, ಬೇಡಿಕೆ ಇದ್ದಷ್ಟು ಮೀನುಮರಿಗಳನ್ನು ನಮಗೆ ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮಗೆ ಶಾರ್ಟೇಜ್ ಇದೆ, ನಾವು ಪೂರೈಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಏನು ನಾವು ನಮ್ಮದು ಏನಂತ ಹೇಳಿದ್ರೆ ಮೀನುಮರಿಯನ್ನು 5 ದಿನಗಳ ಮೀನುಮರಿಯನ್ನು ಉತ್ಪತ್ತಿ ಮಾಡುವಂಥ ಶಕ್ತಿ ಅಂದರೆ ಸಾಮರ್ಥ್ಯ ಇಲಾಖೆಯ ಮೀನುಮರಿ ಕೇಂದ್ರಗಳಿಗಿದೆ. ಆದರೆ ನಾವು ಈ ದೊಡ್ಡ ಗಾತ್ರದ ಮೀನುಮರಿಗಳು ಅಂದರೆ ಬಿತ್ತನೆ ಮೀನು ಇರ್ಬೋದು, ಬಲಿತ ಬಿತ್ತನೆ ಮೀನುಮರಿಗಳನ್ನು ಉತ್ಪತ್ತಿ ಮಾಡಿ ಮಾರಾಟ ಮಾಡಲಿಕ್ಕೆ ನಮಗೆ ಜಾಗದ ಕೊರತೆ ಇದೆ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಆ 5 ದಿನಗಳ ಮೀನುಮರಿಗಳನ್ನ ಸ್ಪಾನ್ ಮೀನುಗಳನ್ನ ಉತ್ಪತ್ತಿ ಮಾಡಿ ರೈತರಿಗೆ ಸರಬರಾಜು ಮಾಡ್ತಾ ಇದ್ದೀವಿ. ರೈತರು ತಮ್ಮ ಜಮೀನಲ್ಲಿ ಕೊಳಗಳನ್ನು ಮಾಡಿಕೊಂಡು ಅಥವಾ ಕೃಷಿ ಹೊಂಡಗಳಲ್ಲಿರ್ಬೋದು ಅಥವಾ ತಮ್ಮ ಯಾರಿಗೆ ಅನುಕೂಲ ಇದೆ ಅವರು ತಮ್ಮ ಜಮೀನಿನಲ್ಲಿ ಕೊಳ ನಿರ್ಮಾಣ ಮಾಡಿಕೊಂಡು ಮೀನುಮರಿಯನ್ನು ಪಾಲನೆ ಮಾಡ್ಬೋದು. ಆ ಮೀನುಮರಿ ಪಾಲನೆ ಅಥವಾ ಮೀನು ಕೃಷಿ ಮಾಡುವ ಕೊಳ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರದಿಂದ ಸಹಾಯಧನ ಕೂಡ ಇದೆ. ಅದಲ್ಲದೆ ನಾವೇನು ಮಾಡಿದ್ವಿ, ಇನ್ನೊಂದು ಹೆಜ್ಜೆ ಮುಂದೋಗಿ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ, ಬಹುತೇಕ ನಮ್ಮ ಮೀನು ಕೃಷಿಯನ್ನು ಮಾಡ್ತಕ್ಕಂಥ ಮೀನುಗಾರರು ಬಹುತೇಕ ಬಡವರು, ಮೀನುಗಾರ ಸಹಕಾರ ಸಂಘದ ಸದಸ್ಯರಿಗೆ ಸ್ವಂತ ಹೆಚ್ಚಿನವರಿಗೆ ಜಮೀನು ಇರೋದಿಲ್ಲ. ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಏನು ಮಾಡಿದೆ, ಯಾರು ಕೆರೆಗಳನ್ನು ಗುತ್ತಿಗೆಗೆ ಪಡೆದಿರ್ತಾರೆ ಅದು ಸಹಕಾರಿ ಸಂಘಗಳಿರ್ಬೋದು ಅಥವಾ ಟೆಂಡರ್ನಲ್ಲಿ ಪಡೆದಂಥ ಮೀನು ಖಾಸಗಿ ಕೃಷಿಕರಿರ್ಬೋದು, ಅವ್ರಿಗೆ ಅವರು ಪಡೆದಂಥ ಕೆರೆಗಳಲ್ಲೇ ಕೊಳಗಳನ್ನು ಮಾಡಿಕೊಂಡು ಅಲ್ಲೇ ಮೀನುಮರಿಯನ್ನು ಬೆಳೆದು ದೊಡ್ಡ ಗ್ರಾತ್ರ ಮಾಡಿ ಅವರು ಅವರ ಕೆರೆಗಳಿಗೆ ದಾಸ್ತಾನು ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಮತ್ತು ಆ ರೀತಿ ಕೊಳಗಳನ್ನು ಮಾಡಿಕೊಡ್ಲಿಕ್ಕೆ ಸರ್ಕಾರದಿಂದ ಅಂದರೆ ಸ್ಪಾನ್ ಖರೀದಿಗೆ, ಆಹಾರ ಖರೀದಿಗೆ, ಈ ಎಲ್ಲದಕ್ಕೂ ಕೂಡ ಸರ್ಕಾರದಿಂದ ಸಹಾಯಧನ ಕೂಡ ಕೊಡ್ತಾ ಇದ್ದೀವಿ. ಸರಿ ಸುಮಾರು 1 ಎಕರೆನಲ್ಲಿ ಮಾಡ್ತು ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿವರೆಗೆ ಅವರಿಗೆ ಸಹಾಯಧನ ಸರ್ಕಾರ ನೀಡ್ತಾ ಇದೆ. ಇಲಾಖೆಯಿಂದ ಸ್ಪಾನ್ ಖರೀದಿ ಮಾಡಿ ಗೊಬ್ಬರ ಖರೀದಿ ಮಾಡಲಿಕ್ಕಿರ್ಬೋದು ಅಥವಾ ನೀರನ್ನು ತುಂಬುವಂಥದ್ದಕ್ಕಿರ್ಬೋದು ಅಥವಾ ಆಹಾರವನ್ನು ಖರೀದಿ ಮಾಡಲಿಕ್ಕೆ ಅಕ್ಕಿ ಪಾಲಿಸ್ತೌಡು ಕಡಲೆಕಾಯಿ ಹಿಂಡಿನ ಖರೀದಿ ಮಾಡಲಿಕ್ಕಿರ್ಬೋದು ಅಥವಾ ಬಲೆಗಳನ್ನು ಖರೀದಿ ಮಾಡಲಿಕ್ಕಿರ್ಬೋದು, ಇವೆಲ್ಲದಕ್ಕಾಗಿ ಹೂಡಿಕೆ ವೆಚ್ಚಕ್ಕಾಗಿ ಒಟ್ಟು ನಾವು 1 ಲಕ್ಷ ರೂಪಾಯಿನ 1 ಎಕರೆ ಜಾಗದಲ್ಲಿ ಮೀನುಮರಿ ಪಾಲನೆಯನ್ನು ಕೈಗೊಂಡಂತಹ ಸರ್ಕಾರಿ ಕೆರೆಗಳಲ್ಲಿ ಕೈಗೊಂಡಂತೆಯವರಿಗೆ ನಾವು 1 ಲಕ್ಷದವರೆಗೆ ಸಹಾಯಧನ ನೀಡ್ತಾ ಇದ್ದೀವಿ. ನುಗು ಜಲಾಶಯದಲ್ಲೂ ಮೀನು ಸಾಕಾಣಿಕೆಗೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀರಿ ಅಂದರೆ ಪ್ರತ್ಯೇಕವಾಗಿ ಮೀನುಗಾರ ಸಹಕಾರ ಸಂಘಕ್ಕೆ ಆ ಜಲಾಶಯವನ್ನು ಗುತ್ತಿಗೆ ನೀಡಲಾಗಿದೆ. ಆ ಸಹಕಾರಿ ಸಂಘದವರು ಮೀನು ಕೃಷಿಯನ್ನು ಕೈಗೊಂಡಿದ್ದೆ ಅಲ್ವಾ? ಹೌದು. ಅಂದರೆ ಈಗ ತಾವೇನು ಮೀನು ಮರಿಗಳನ್ನು ಅಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀರಿ, ನಿಮ್ಮಿಂದ ಮರಿಗಳನ್ನು ಖರೀದಿ ಮಾಡಿ ಸ್ವಲ್ಪ ದೊಡ್ಡದ ಮೀನು ಮರಿಗಳನ್ನು ಮಾಡಿ ಮಾರಾಟ ಮಾಡೋದಕ್ಕೂ ರೈತರಿಗೆ ಅವಕಾಶ ಇದೆಯಾ? ಖಂಡಿತ ಸರ್. ಈಗ ನಮ್ಮಲ್ಲಿ ಏನಂತ ಹೇಳಿದ್ರೆ 5 ದಿನಗಳ ಮೀನು ಮರಿಗಳನ್ನು ನಾವು ಉತ್ಪತ್ತಿ ಮಾಡಿ ಒಂದು ಮೀನು ಮರಿ ಪಾಲನೆದಾರಿಗೆ ನಾವು ಒಂದು ಮಾರಾಟ ಮಾಡ್ತಾ ಇದ್ದೀವಿ. ಅದು ಸಹಕಾರ ಸಂಘಗಳಿರ್ಬೋದು ಅಥವಾ ಖಾಸಗಿ ಮೀನು ಮರಿ ಪಾಲನಾದಾರರಿಗಿರ್ಬೋದು. ಅದರ ಜೊತೆಗೆ ಏನು ಮಾಡ್ತಾ ಇದ್ವಿ ನಾವು, ಬತ್ತಿನ ಮೀನು ಮರಿಗಳು ಫಿಂಗರ್ಲಿಂಗ್ಸ್ ಅಂದರೆ ಮೀನು ಮರಿದಲ್ಲಿ ನಾವೇನು ಮಾಡ್ತೀವಿ, 3 ಸ್ಟೇಜಾಗಿ ಕರಿತೀವಿ. ಒಂದು ಹಾಗೆ ಉತ್ಪತ್ತಿ ಆಗ್ತಕ್ಕಂಥ ಯಾಚಲಿಂಗ್ ಅಂತೀವಿ. 5 ದಿನಗಳ ಮೀನು ಮರಿಗಳನ್ನು ನಾವೇನು ಮಾಡ್ತೀವಿ, ಸ್ಪಾನ್ ಅಂತೇಳಿ ಕರಿತೀವಿ. ಅದರ ಗಾತ್ರ 8 ಮಿಲಿಮೀಟರ್ವರೆಗೆ ಇರ್ತದೆ. ಅದೇ 15 ದಿನಗಳ ಮೀನು ಮರಿಗಳನ್ನು ಅಂದರೆ ಒಂದು 20 mm ವರೆಗೆ ಇರತಕ್ಕಂಥ ಮೀನು ಮರಿಗಳನ್ನ ಫ್ರೈ ಮೀನು ಮರಿಗಳು, ಕಿರು ಮೀನು ಮರಿಗಳು ಅಂತ ಕರಿತೀವಿ. ಅದೇ ಬಿತ್ತನೆ ಮೀನು ಮರಿಗಳಂದರೆ 35 mm ಗಿನ್ನ ಹೆಚ್ಚು ಗಾತ್ರ ಇರತಕ್ಕಂಥ ಬಿತ್ತನೆ ಮೀನು ಮರಿಗಳು ಅಂತ ಕರಿತೀವಿ. ಅದೇ 70-100 mm ಇರತಕ್ಕಂಥ ಮೀನು ಮರಿಗಳನ್ನು ಬಲಿತ ಬಿತ್ತನೆ ಮೀನು ಮರಿಗಳು ಅಂತೀವಿ. ಅದೇ ವರ್ಷದವರೆಗೆ ಬೆಳವಣಿಗೆ ಆಗಿರೋದು ಇಯರ್ಲಿಂಗ್ಸ್ ಅಂತ ಕರಿತೀವಿ. ಈಗ ನಮ್ಮದೇನಂತ ಹೇಳಿದ್ರೆ ನಮಗೆ ಒಂದು ಸ್ಪಾನ್ ಮೀನು ಮರಿಗಳನ್ನ ಪೂರೈಕೆ ಮಾಡಲಿಕ್ಕೆ ಇಲಾಖೆಯ ಮೀನುಮರಿ ಉತ್ಪಾದನಾ ಕೇಂದ್ರಗಳೇ ಸಾಮರ್ಥ್ಯ ಇದೆ, ಅದನ್ನು ಉತ್ಪತ್ತಿ ಮಾಡ್ತಾ ಇದ್ದೀವಿ. ಆದರೆ ಬಿತ್ತನೆ ಮತ್ತು ಬಲಿತ ಮೀನು ಮರಿಗಳನ್ನ ಪೂರೈಕೆ ಮಾಡುವಷ್ಟು ಜಾಗ ಇಲಾಖೆಯಲ್ಲಿ ಇಲ್ಲ. ಹಾಗಾಗಿ ನಾವೇನು ಮಾಡ್ತೇವೆ, ಮೀನು ಕೃಷಿಕರು ಮೀನುಮರಿ ಪಾಲನೆದಾರ ಅವರೇ ಸ್ವಂತ ಕೊಳಗಳಲ್ಲಿ ಮೀನುಮರಿ ಪಾಲನೆ ಮಾಡಿಕೊಂಡು ಅವರ ಕೆರೆಯಲ್ಲೇ ದಾಸ್ತಾನು ಮಾಡಿಕೊಳ್ಳಿ ಅಥವಾ ಬೇರೆಯವರಿಗೆ ಮಾರಾಟ ಮಾಡಲಿ ಅನ್ನೋ ಉದ್ದೇಶಕ್ಕೆ ಏನು ಮಾಡಿದ್ವಿ, ಸರ್ಕಾರ ಯೋಜನೆಯನ್ನು ನೀಡಿದೆ ಅವರಿಗೆ. ಈ ನಿಟ್ಟಿನಲ್ಲಿ ಒಂದು ಮತ್ತೊಂದು ಇದು ಬಹಳ ಲಾಭದಾಯಕವಾದಂಥ ಕೃಷಿ. ಮೀನು ಮರಿ ಪಾಲನೆ ಏನಿದೆ, ಒಂದು 10 ಕುಂಟೆನಲ್ಲಿ ವಿಸ್ತೀರ್ಣದಲ್ಲಿ ಮೀನು ಸಾಕಾಣಿಕೆ ಕೊಳ ಮಾಡಿಕೊಂಡು ಅವರು ಮೀನು ಮರಿ ಪಾಲನೆ ಕೈಗೊಂಡ್ರು ಅಂತ ಹೇಳಿದ್ರೆ 2 ತಿಂಗಳವರೆಗೆ 60 ರಿಂದ 75 ದಿನವರೆಗೆ 2 ರಿಂದ 2.5 ತಿಂಗಳು ಮೀನು ಮರಿ ಪಾಲನೆ ಮಾಡಿದ್ರು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 6 ರಿಂದ 7 ತಿಂಗಳಲ್ಲಿ 3 ಬ್ಯಾಚ್ ಮೀನು ಮರಿನ ಪಾಲನೆ ಮಾಡ್ಬೋದು ಅವರು. ಈ ರೀತಿ ಪಾಲನೆ ಮಾಡಿದ್ರೆ 10 ಕುಂಟೆ ವಿಸ್ತೀರ್ಣದಲ್ಲಿ ಅವರು ಮೀನು ಮರಿನ ಪಾಲನೆ ಮಾಡಿದ್ದೇ ಅದರಲ್ಲಿ ವಾರ್ಷಿಕವಾಗಿ 80 ರಿಂದ 1 ಲಕ್ಷದವರೆಗೆ ಅವರು ಲಾಭವನ್ನು ಗಳಿಸ್ಬೋದು 10 ಕುಂಟೆನಲ್ಲಿ. ಇದು ಬಹಳ ಲಾಭದಾಯಕವಾದಂಥದ್ದು. ಮತ್ತು ಅದೇ ರೀತಿ ಶ್ರಮ ಇದೆ. ನಾನು ಮೊದಲೇ ಹೇಳಿದೆ, ಮೀನು ಮರಿ ಪಾಲನೆಯ ಒಂದು ಪೂರ್ವ ಸಿದ್ಧತೆ ಮತ್ತು ಮೀನು ಮರಿ ದಾಸ್ತಾನು ಮಾಡಿದ ಮೇಲೆ ಮೊದಲನೇ ವಾರ ಬಹಳ ಪ್ರಾಮುಖ್ಯತೆ. ಆ ಒಂದು ವಾರ ಕಳೀತು ಅಂದರೆ ಮತ್ತೇನು ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಮೀನು ಮರಿ ಪಾಲನೆಯಲ್ಲಿ. ಹಾಗಾಗಿ ಪೂರ್ವ ಸಿದ್ಧತೆ ಮತ್ತು ಮೀನು ಮರಿ ದಾಸ್ತಾನು ಮಾಡಿದ ಮೇಲೆ ಒಂದು ವಾರದವರೆಗೆ ಅವರು ಜಾಗೃತೆಯಿಂದ ಮೀನು ಮರಿ ಪಾಲನೆ ಮಾಡಿದಲ್ಲಿ ಅವರಿಗೆ ಮೀನುಗಾರಿಕೆಯಲ್ಲಿ ಯಾವುದೇ ರೀತಿ ನಷ್ಟ ಆಗುವ ಸಂಭವ ಕಡಿಮೆ. ಅಂದರೆ ಇದು ಒಂದು ಅವಕಾಶ ಅಂತ ಭಾವಿಸ್ಬೋದು. ಖಂಡಿತವಾಗ್ಲೂ ಒಂದು ಕಡೆ ಅವರು ಮೀನನ್ನು ಕೂಡ ಸಾಕಬಹುದು, ಇನ್ನೊಂದು ಕಡೆ ಮೀನು ಮರಿಯನ್ನು ಕೂಡ ಉತ್ಪಾದನೆ ಮಾಡಬಹುದು. ಆ ಮೀನು ಮರಿಯನ್ನ ಮೊದಲ ಒಂದು 3 ಬ್ಯಾಚ್ ಮಾಡಿ ಅದೇ ಕೊಳದಲ್ಲಿ ದೊಡ್ಡ ಮೀನುಗಳನ್ನು ಕೂಡ ಸಾಕಾಣಿಕೆ ಮಾಡಬಹುದು. ನೋಡಿದ್ರ ಎರಡನ್ನು ಅವರೇ ಮಾಡ್ಕೋಬಹುದು. ಅದೇ ಮಾದೇ ಅವರೇ, ಈಗ ತಾವು ತಾಯಿ ಮೀನು ಒಂದ್ಸರಿ ಬೀಜೋತ್ಪಾದನೆ ಮಾಡಿದ್ಮೇಲೆ ಅದನ್ನು ಸಪ್ರೇಟ್ ಮಾಡ್ತೀವಿ, ಅದಕ್ಕೆ ಸೋಂಕನ್ನು ತೆಗೆದುಹಾಕ್ಬಿಟ್ಟು ಬೇರೆ ಕಡೆ ಬಿಡ್ತೀವಿ ಅಂದ್ರಲ್ಲ, ಮತ್ತೆ ಅದನ್ನು ಮರು ಉತ್ಪಾದನೆಗೆ ಬಳಸೋಕೆ ಏನಾದರೂ ಸಮಯ ಇರುತ್ತಾ ಹೇಗೆ ಅಂದರೆ? ಒಂದು ವರ ಅಂದರೆ ಈಗ ನಮಗೆ ಮೇ ಎಂಡು ಜೂನ್ನಿಂದ ಪ್ರಾರಂಭವಾದರೆ ಸಾಮಾನ್ಯ ಸೆಪ್ಟೆಂಬರ್ ಅಕ್ಟೋಬರ್ವರೆಗೆ ಮೀನು ಮರಿ ಉತ್ಪಾದನೆ ಪ್ರಕ್ರಿಯೆ ಚಾಲನೆಯಲ್ಲಿರುತ್ತದೆ. ನಿರಂತರ ಮಾಡಿ ಅಂದರೆ ಒಂದು ವರ್ಷದಲ್ಲಿ ಒಂದು ಮೀನನ್ನು ಮೀನು ಮರಿ ಉತ್ಪಾದನೆಗೆ ಬಳಸೋದು. ಭಾರತೀಯ ದೊಡ್ಡಗೆಂಡೆ ಮೀನುಗಳನ್ನು ಅಥವಾ ಹುಲ್ಗೆಂಡೆ ಬೆಳ್ಳಿಗೆಂಡೆನ ಒಂದೇ ಸಾರಿ ಬಳಸೋದು ನಾವು, ಒಂದೇ ಸಾರಿ ವರ್ಷದಲ್ಲಿ ಒಂದೇ ಸಾರಿ ಬಳಸೋದು ಅದನ್ನು. ಅದು ಮುಂದಿನ ವರ್ಷಕ್ಕೆ ಮತ್ತೆ ಅದನ್ನೇ ಬಳಸ್ತೀವಿ. ಮತ್ತು ಪ್ರತಿ ವರ್ಷ ಏನು ಮಾಡ್ತೀವಿ, ನಮ್ಮಲ್ಲಿ ಇರತಕ್ಕಂಥ ತಳಿ ಮೀನುಗಳ 25%ರಷ್ಟನ್ನು ಹೊಸ ಮೀನುಗಳನ್ನು ಆ್ಯಡ್ ಮಾಡ್ತಾ ಇರ್ತೀವಿ. ಓಕೆ, ಅಂದರೆ ಈಗ ತಾವು ಏನು 2 ವರ್ಷದಿಂದ ಅದನ್ನು ಉತ್ಪಾದನೆಗೆ ಬಳಸ್ತೀನಿ ಅಂದರೆ ಎಷ್ಟು ವರ್ಷದವರೆಗೂ ಬಳಸ್ಬೋದು? ಸಾಮಾನ್ಯವಾಗಿ ಒಂದು 5 ವರ್ಷ ಆಯ್ತಿದ್ದಂಗೆ ಅದನ್ನು ತೆಗೆದು ಹೊಸ ಮೀನುಗಳನ್ನು ಆ್ಯಡ್ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭದಲ್ಲಿರ್ತದೆ, ಚಾಲನೆ ಮಾಡ್ತಾ ಇರ್ತೀವಿ. ಮತ್ತು ಪ್ರತಿ ವರ್ಷ 25% ಮೀನನ್ನು ಹೊಸ ಮೀನುಗಳನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ಅಂದರೆ ಮೀನು ಮರಿ ಉತ್ಪಾದನೆ ಅನ್ನೋದು ಒಂದು ಬಹಳ ಒಳ್ಳೆಯ ವಿಜ್ಞಾನ ಅಲ್ವೇ? ಮೀನು ಮರಿ ಮತ್ತು ಮೀನು ಕೃಷಿ ಎರಡೂ ಬಹಳ ಲಾಭದಾಯಕದಂಥ ಕೃಷಿ. ಯಾರಿಗೆ ನೀರಾವರಿ ಸೌಲಭ್ಯ ಇದೆ, ಯಾರಿಗೆ ಸೂಕ್ತವಾದ ಜಮೀನಿದೆ, ಮತ್ತು ಯಾರು ಈಗಾಗಲೇ ಕೃಷಿ ಹೊಂಡಗಳನ್ನು ಮಾಡಿಕೊಂಡಿದ್ದಾರೆ, ದಯಮಾಡಿ ಅವರೆಲ್ಲರೂ ಮೀನು ಮರಿ ಪಾಲನೆಗೆ ಮತ್ತು ಮೀನು ಕೃಷಿ ಮಾಡಲಿಕ್ಕೆ ವಿಪುಲವಾದ ಅವಕಾಶ ಇದೆ ಅಂತ ಹೇಳ್ತಾ ಇದ್ದೀನಿ. ಮಾದೇವ್ ಅವರೇ, ಈಗ ನಿಮ್ಮಲ್ಲಿಗೆ ಏನಾದರೂ ಬಂದರೆ ಮೀನು ಮರಿ ಯಾವ ರೀತಿ ಉತ್ಪಾದನೆ ಮಾಡ್ತೀರಾ, ಅದರ ತಾಂತ್ರಿಕತೆಗಳೇನು, ಅದನ್ನು ಏನಾದರೂ ಹೇಳ್ಕೊಡ್ತೀರಾ, ಅಥವಾ ನಿಮ್ಮ KRS ಅಲ್ಲಿರೋ ತರಬೇತಿ ಕೇಂದ್ರಕ್ಕೆ ಹೋಗಬೇಕಾ? ಏನಿಲ್ಲ ಸರ್, ಖಂಡಿತವಾಗ್ಲಿ ನಾವೇನು ಮಾಡ್ತೀವಿ, ನಮ್ಮ ಅಲ್ಲಿಗೆ ಬಂದರೆ ಮೊಬೈಲ್ ಮುಖಾಂತರ ಸಂಪರ್ಕ ಮಾಡಿದ್ರು ಕೂಡ ವಿಷಯ ತಿಳಿಸ್ಕೊಡ್ತೀವಿ, ಅಥವಾ ನೇರವಾಗಿ ಅಲ್ಲಿಗೆ ಬಂದರೂ ಕೂಡ ಅವ್ರಿಗೆ ಯಾವ ರೀತಿ ಮಾಡ್ತೀವಿ ಚಟುವಟಿಕೆಗಳನ್ನೆಲ್ಲ ವಿವರಿಸಿ ಅವರಿಗೆ ತಿಳಿಸ್ಕೊಡ್ತೀವಿ. ಜೊತೆಗೆ ನಮ್ಮ ತಾಲೂಕು ಮಟ್ಟದಲ್ಲಿ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಗಳಿದೆ, ಅವರು ಕೂಡ ಯಾರಿಗೆ ತರಬೇತಿ ಅವಶ್ಯಕತೆ ಇದೆ ಅವರು ಇದ್ರ ಬಗ್ಗೆ ತರಬೇತಿ ನಂಬ್ಕೋತಾರೆ. ಅದಲ್ಲದೆ ನಮ್ಮಲ್ಲಿ KR Sagar ಮೀನು ಕೃಷಿ ತರಬೇತಿ ಕೇಂದ್ರ ಇದೆ, ಮತ್ತು HD Kote ತಾಲೂಕಿನ ಬೀಚನಹಳ್ಳಿ ಗ್ರಾಮದಲ್ಲೂ ಕೂಡ ಮೀನು ಕೃಷಿಕರ ಒಂದು ತರಬೇತಿ ಸಂಸ್ಥೆ ಇದೆ. ಹಾಗಾಗಿ ಈ ಭಾಗದಲ್ಲಿ 2 ತರಬೇತಿ ಸಂಸ್ಥೆಗಳು ಕೂಡ ತರಬೇತಿಯನ್ನು ಕೊಡ್ತೀವಿ, ಮತ್ತು ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲೂ ಕೂಡ ತರಬೇತಿಯನ್ನು ನೀಡಲಿಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಮತ್ತು ಇಲಾಖೆಯಿಂದ ಸಿಗುವಂತಹ ಸೌಲಭ್ಯಗಳ ಬಗ್ಗೆಯೂ ಕೂಡ ತಾವು ಮಾಹಿತಿಯನ್ನು ಕೊಡ್ತೀರಿ? ಖಂಡಿತ ಸರ್. ಅಲ್ವಾ, ಭಾಳಷ್ಟು ಕಾರ್ಯಕ್ರಮಗಳು. ಮತ್ತು ಮೀನು ಕೃಷಿ ಅನ್ನೋದ್ರ ಜೊತೆಗಾಗಿ ಏನಂದರೆ ವಿಪುಲವಾದ ಬೇರೆ ಬೇರೆ ರೀತಿಯ ಅವಕಾಶಗಳಿದೆ. ಬೆಳೆದಂಥ ಮೀನನ್ನು ಮಾರಾಟ ಮಾಡಲಿಕ್ಕೆ ಮಾರಾಟ ಮಳಿಗೆಗಳನ್ನು ತೆರೀಲಿಕ್ಕೆ ಕೂಡ ಅವಕಾಶ ಇದೆ. ಗ್ರಾಮೀಣ ಪ್ರದೇಶ ಇರ್ಬೋದು, ನಗರ ಪ್ರದೇಶದಲ್ಲಿರ್ಬೋದು, ಬೆಳಗ್ಗೆ ವೇಳೆಯಲ್ಲಿ ಹಸಿ ಮೀನುಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು, ಸಂಜೆ ವೇಳೆಯಲ್ಲಿ ಕರಿದ ಮೀನುಗಳನ್ನು ಫಿಶ್ ಫ್ರೈ ಇರ್ಬೋದು, ಕಬಾಬ್ ಇರ್ಬೋದು, ಅಥವಾ ಏನು ನಾವು ತವಾ ಫ್ರೈ ಅಂತ ಕರಿತೀವಿ, ಈ ಹೆಚ್ಚು ಎಣ್ಣೆ ಹಾಕದೇ ತವಾದಲ್ಲಿ ಫ್ರೈ ಮಾಡಿ ಕೊಡ್ತಕ್ಕಂಥದ್ದು ಇರ್ಬೋದು. ಮತ್ತು ಈ ಒಂದು ಏನು ಉತ್ಪನ್ನ ಖಾದ್ಯ ವಸ್ತುಗಳಿದೆ ಅದು ಕೂಡ ಹೊಸದೊಸದಾಗಿ ಮುಳ್ಳಿಲ್ಲದೆ ರೀತಿಯಲ್ಲಿ ಬೋನ್ಲೆಸ್ ಫಿಶ್ ಕೂಡ ಲಭ್ಯ ಇದೆ, ಹಾಗಾಗಿ ಅದನ್ನು ಕೂಡ ಗ್ರಾಹಕರು ತಿನ್ಬೋದು. ಹಂಗಾಗಿ ಈ ಉದ್ಯಮದಲ್ಲಿ ದೊಡ್ಕೊಳ್ಳಿಕ್ಕೆ ನಿರುದ್ಯೋಗಿ ಯುವಕರಿಗೆ ಬಹಳಷ್ಟು ಅವಕಾಶಗಳಿದೆ. ಅದಲ್ಲದೆ ಅಲಂಕಾರಿಕ ಮೀನು ಮರಿಗಳನ್ನು ಪಾಲನೆ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದಿರ್ಬೋದು, ಅಕ್ವೇರಿಯಂಗಳನ್ನು ಮಾರಾಟ ಮಾಡ್ತಕ್ಕಂಥದ್ದಿರ್ಬೋದು, ಎಲ್ಲ ರೀತಿಯ ಅವಕಾಶಗಳು ಮೀನು ಕೃಷಿಯಲ್ಲಿ ಅಥವಾ ಮೀನುಗಾರಿಕೆಯಲ್ಲಿ ಸಾಕಷ್ಟು ಇದೆ. ಆತ್ಮೀಯ ಕೇಳುಗರೇ,